ಪ್ರಕೃತಿಯನ್ನು ಅದರಷ್ಟಕ್ಕೆ ಬಿಡಿ, ಅಥವಾ ಬಿಸಿಲೆಯಲ್ಲೊಂದು ರಜೆಯ ಮಜ. ಅಖಂಡ ಕೆರೆಮಣೆ ಧ್ಯಾನದ ಗೆಳೆಯ ವೆಂಕಟರಮಣ ಉಪಾಧ್ಯ ಆಶ್ಚರ್ಯಕರವಾಗಿ ಬಿಸಿಲೆಗೆ ಓಪನ ಅಂತ ಕರೆ ಕೊಟ್ಟ ಮೇಲೆ ಹೇಗೆ ಹೇಳಲಿ ಇಲ್ಲ? ಹಾಗೆಂದು ಒಪ್ಪಿಗೆ ಕೊಟ್ಟರೆ ಅವರ ಅಷ್ಟಗ್ರಹ ಕೂಟದ ಹೊಂದಾಣಿಕೆಯಲ್ಲಿ ನಾನು ಅನುಮೋದಿಸಿದ ದಿನಗಳ ಕುರಿತು ಉಂಟು ಇಲ್ಲಗಳ ಸಂತೆ ಮುಗಿದದ್ದೇ ಇಲ್ಲ. ಎಲ್ಲ ಆಡಿಕೊಳ್ಳುವಂತೆ ಕೊನೆಗೂ ಅವರ ಒಬ್ಬ ಎಳೆಯ ಗೆಳೆಯ ಋಷಿರಾಜ್ ಅನ್ಯ ಕಾರ್ಯ ನಿಮಿತ್ತ ಬೆಂಗಳೂರು ಸಿದ್ದವರು ಶನಿವಾರ ರಾತ್ರಿ ಬಸ್ ಸೇರಿ ಸಾಸ್ಥಾನಕ್ಕೆ ಆದಿತ್ಯವಾರ ಬೆಳಗ್ಗೆ ಮರಳಿದರು. ಹಾಗೆ ದಡಬಡ ತಯಾರಿ ನಡೆಸಿ ಸ್ವಂತ ಕಾರೇರಿ ಸಾಲಿಗ್ರಾಮದಲ್ಲಿನ ಉಪಾಧ್ಯರ ಮನೆಗೆ ಧಾವಿಸಿದರು. ಅಲ್ಲಿ 20 ಲೀಟರ್ನ 2 ಕ್ಯಾನ್ ತುಂಬ ಬಾವಿ ನೀರು ಸೇರಿ 108 ಶಿಬಿರ ಸರಕುಗಳನ್ನು ತುಂಬಿಕೊಂಡು ಮಂಗಳೂರಿನತ್ತ ಹೊರಟದ್ದೇ ನನಗೆ ಸುದ್ದಿ ಬಂತು. ಅದೇ ವೇಳೆಗೆ ಅತ್ತ ಬೆಂಗಳೂರಿನಲ್ಲಿ ಉಪಾಧ್ಯರ ಇನ್ನೋರ್ವ ಎಳೆಯ ಗೆಳೆಯ ಋಷಿರಾಜರ ಸಹಪಾಠಿ ನಮ್ಮೆಲ್ಲರ ಸಮಾನ ಮಿತ್ರ ಡಾಕ್ಟರ್ ರಾಘವೇಂದ್ರ ಉರಾಳರ ಮಗ ಸುಬ್ರಹ್ಮಣ್ಯ ಅನ್ಯ ಮಿತ್ರರನ್ನು ಹೊರಡಿಸುವಲ್ಲೂ ವಿಫಲನಾದಿ ಅನಿವಾರ್ಯ ಏಕಾಂಗಿಯಾಗಿ ನಮ್ಮನ್ನು ಬಿಸಿಲೆಯಲ್ಲಿ ಸೇರಿಕೊಳ್ಳಲು ತನ್ನ ಕಾರ್ಯಕ್ಕೆ ಹೊರಟ. ನಾನು ಸರದಿಯಲ್ಲಿ ಜೋಡು ಮಾರ್ಗದ ಗೆಳೆಯ ಸುಂದರರಾಯರಿಗೆ ಸುದ್ದಿಯ ಎಳೆ ಮುಟ್ಟಿಸಿದೆ. 10:15 ಸುಮಾರಿಗೆ ಋಷಿ ಉಪಾಧ್ಯರ ಕಾರಿಗೆ ನಾನು ಮಂಗಳೂರಿನಲ್ಲಿ ಏರಿಕೊಂಡೆ. ಮತ್ತೆ 20 ಮಿನಿಟ್ನಲ್ಲಿ ಜೋಡು ಮಾರ್ಗದ ಸುಂದರರಾವ್ ಜೋಡಿಕೊಂಡರು. ಉಪ್ಪಿನಂಗಡಿ ದಾಟಿ ಕಡಬದ ದಾರಿ ಹಿಡಿದಿದ್ದೆವು. ಸುಬ್ರಹ್ಮಣ್ಯನ ಚರವಾಣಿ ಬಂತು. ಆತ ಹಾಸನಕ್ಕೂ ಮೊದಲೇ ಚನ್ನರಾಯಪಟ್ಟಣದಲ್ಲಿ ಕವಲಿ ಹೊಳೆ ನರಸೀಪುರಕ್ಕಾಗಿ ಶನಿವಾರ ಸಂತೆ ಮುಟ್ಟಿದ್ದ. ಬಯಲು ಸೀಮೆಯ ನುಣ್ಣನೆ ದಾರಿಯ ಅವನಿಗೆ ಬಿಸಿಲೇ ಮತ್ತೆ 1 ಗಂಟೆಯ ದಾರಿ. ಕಿಲೋಮೀಟರ್ ಲೆಕ್ಕದಲ್ಲಿ ನಮ್ಮ ಅಂತರವೂ ಅಷ್ಟೇ ಇದ್ದಿರಬಹುದು. ಆದರೆ ಅನಿಶ್ಚಿತ ಘಟ್ಟ ಏರುವಲ್ಲಿ ಕಾಲಮಿತಿ ಹೇಳುವುದು ಕಷ್ಟ. ಸುಬ್ಬಣ್ಣನಿಗೆ ಬಿಸಿಲೆ ಹಳ್ಳಿಯಿಂದಲೂ 1 ಕಿಮಿ ನಮ್ಮತ್ತ ಇರುವ ಪ್ರಕೃತಿ ವೀಕ್ಷಣಾ ಕಟ್ಟೆ ಅರ್ಥಾತ್ ಬಿಟಿ ಸ್ಪಾಟ್ಗೆ ಬಂದು ನಿಲ್ಲಲು ಸೂಚಿಸಿದೆವು. ನಾವು ಕಡಬ ಕಳೆಯುವುದರೊಳಗೆ ಸುಬ್ಬಣ್ಣ ಬಿಟಿ ಸ್ಪಾಟಿನಿಂದಲೇ ಕರೆ ಮಾಡಿದ್ದ. ನಾವು ಆತನಿಗೆ ಬಿಸಿಲೆ ಹಳ್ಳಿಗೆ ಹೋಗಿ ನಮ್ಮ ಮಾಮೂಲಿ ತುಳಸಿ ಹೋಟೆಲಿನಲ್ಲಿ ನಮ್ಮನ್ನು ಊಟದ ಲೆಕ್ಕಕ್ಕೆ ಸೇರಿಸಿ ಕಾಯಲು ಸೂಚಿಸಿದೆವು. ಹೆಚ್ಚಿನ ಮಾತು ಬೆಳೆಸಲು ತಿಣುಕುತ್ತಿದ್ದಂತೆ ಸಂಪರ್ಕ ಕಡಿದೇ ಹೋಯಿತು. ಕರ್ನಾಟಕದ ಸಾರ್ವಜನಿಕ ದೇವಸ್ಥಾನಗಳ ಆದಾಯ ಪಟ್ಟಿಯಲ್ಲಿ ಕಳೆದ ವರ್ಷದ ಪ್ರಥಮ ಸ್ಥಾನಿ ಕುಕ್ಕೆ ಸುಬ್ರಹ್ಮಣ್ಯ. ಅದನ್ನು ಸಮರ್ಥಿಸುವಂತೆ ಇತ್ತು ವಾಹನ ದಟ್ಟಣೆ. ಶಾಲಾ ಕಾಲೇಜುಗಳ ಬೇಸಿಗೆ ರಜಾ ಹೆಚ್ಚುವರಿಯಾಗಿ ಆದಿತ್ಯವಾರದ ಲೆಕ್ಕ ಸೇರಿದ್ದಕ್ಕೋ ಏನೋ ಮಿನಿಟಿಗೆ 20ರಂತೆ ವಾಹನಗಳು ಮಿಂಚುತ್ತಲೇ ಇದ್ದವು. ಅವುಗಳೆಡೆಯಲ್ಲಿ ನುಸಿಯುತ್ತಾ ನೆಟ್ಟಣಕ್ಕಾಗುವಾಗ ನಾವು ಸುಮಾರು 100 ಕಿಲೋಮೀಟರ್ ಅವಿರತ ಓಡಿದ್ದೆವು. ಹಾಗಾಗಿ ದಾರಿ ಬದಿಯ ಜೋಪಡಿ ಹೋಟೆಲ್ನಲ್ಲಿ 4 ಚಕ್ಕುಲಿ ಕಡಿದು ಚಾ ಏರಿಸಿದೆವು. ಸುಬ್ರಹ್ಮಣ್ಯಪೇಟೆಗೆ ಸುಮಾರು 3 ಕಿಲೋಮೀಟರ್ ಮೊದಲೇ ಕುಲ್ಕುಂದದಲ್ಲಿ ಅಂತಿಮವಾಗಿ ಎಡಗವಲು ಹಿಡಿದು ಬಿಸಿಲೆ ಮಾರ್ಗ ಅನುಸರಿಸಿದೆವು. 1 ಕಿಲೋಮೀಟರ್ ಅಂತರದಲ್ಲಿ ಸಂತೆ ನಡುವಿನಿಂದ ನಿರ್ಜನ ಗೊಂಡಾರಣ್ಯಕ್ಕೆ ನುಗ್ಗಿದ ಅನುಭವ. ರಣ ಬಿಸಿಲಿಗೆ ಕಾಡು ಹಸಿರ ಚತ್ತೇರಿಸಿತ್ತು. ಅದುವರೆಗೆ 1.5 ಕಿಲೋಮೀಟರ್ ಉದ್ದಕ್ಕೂ ದೃಷ್ಟಿಗೆ ನಿಲುಕುತ್ತಿದ್ದ ದಾರಿ ಇಲ್ಲಿ ಪ್ರತಿ ಎಡಕ್ಕೂ ಒಂದು ಬಲಮುರಿಯನ್ನು, ಪ್ರತಿ ಬಲಕ್ಕೂ ಒಂದು ಎಡ ಬಳುಕನ್ನು ಜೋಡಿಸುತ್ತಾ ನಿಗೂಢವಾಗಿ ನುಣ್ಣಗೆ ತಣ್ಣಗೆ ಹರಿದಿತ್ತು. ಅದರ ಸ್ಫುರಣೆಯಲ್ಲೋ ಎಂಬಂತೆ ನಮ್ಮ ಗೆಳೆಯರಲ್ಲಿ ಯಾರೋ ಕೇಳಿದರು, ಇಲ್ಲಿ ಕಾಳಿಂಗ ಸರ್ಪಗಳು ತುಂಬಾ ಅಲ್ವಾ ಅಶೋಕ್? ಸದ್ಯದ ಅಂದಾಜಿನಂತೆ ಆಗುಂಬೆ ವಲಯದಷ್ಟು ಕಾಳಿಂಗ ಇಲ್ಲಿ ಖ್ಯಾತವಲ್ಲ. ಮತ್ತೆ ಎಲ್ಲಿಂದೆಲ್ಲಿಗೂ ಇರುವಂತೆ ಇಲ್ಲೂ ನಿಜಕ್ಕೆ ಹೆದರಬೇಕಾದ್ದು ಮನುಷ್ಯನಿಗೆ. ಋಷಿರಾಜ್ ಈ ಮಾರ್ಗಕ್ಕೆ ಹೊಸಬರು. ಹಾಗಾಗಿ ನಾನು ಸ್ವಲ್ಪ ಆತಂಕದಲ್ಲೇ ಎದುರಿನಿಂದ ಅತಿ ವೇಗದಲ್ಲಿ ಮತ್ತು ಬೇಜವಾಬ್ದಾರಿಯಲ್ಲಿ ನುಗ್ಗಿ ಬರಬಹುದಾದ ದ್ವಿಚಕ್ರಿಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಆದರೆ ನಮ್ಮ ಆಶ್ಚರ್ಯಕ್ಕೆ ಒಂದು ವಾಹನವೂ ನಮಗೆ ಎದುರಾಗಲೇ ಇಲ್ಲ. ಬಿಸಿಲೆ ಘಾಟಿಯ ಕುರಿತು ನನ್ನ ಹಳೆಯ ಓದುಗರಿಗೆ ತಿಳಿಯದ್ದೇನೂ ಇಲ್ಲ. ಸೂಕ್ಷ್ಮವಾಗಿ ಹೇಳುವುದಿದ್ದರೆ ಇಲ್ಲಿ ಮೊದಲ ಸುಮಾರು 6 ಕಿಲೋಮೀಟರ್ ದಕವಲಯದ್ದು, ಸಪಾಟು ಮತ್ತು ನುಣ್ಣನೆ ಡಾಮರಿನದ್ದು. ಮುಂದೆ ಹಾಸನ ವಲಯ ಬಹುತೇಕ ಘಟ್ಟದೊಡನೆ ಅನುಸಂಧಾನವಾದದ್ದು. ನಾನು ಕಳೆದ ಮಳೆಗಾಲದಲ್ಲಿ ಸೈಕಲ್ ಏರಿ ಇತ್ತ ಬಂದಿದ್ದಾಗ ಈ ಮಾರ್ಗ ಬಂದ್ ಮಾಡಿ ಹಾಸನ ವಲಯದಲ್ಲಿ ವಿಸ್ತರಣೆ ಮತ್ತು ಕಾಂಕ್ರೀಟೀಕರಣ ನಡೆದಿತ್ತು. ಮತ್ತೊಂದೆರಡು ತಿಂಗಳಲ್ಲಿ ನಾನು ಮಿತ್ರರೊಡನೆ ಕಾರೇರಿ ಶಿರಾಡಿ ಮಾರ್ಗವಾಗಿ ಎತ್ತಿನ ಹೊಳೆ ಯೋಜನೆಯ ತನಿಖೆಗೆ ಸಕಲೇಶಪುರಕ್ಕೆ ಹೋಗಿದ್ದೆ. ಕೊನೆಯಲ್ಲಿ ಹಾಗೆ ಬಿಸಿಲಿಗೂ ಬಂದಿದ್ದೆ. ಆಗ ಘಾಟಿಯ ಕಾಂಕ್ರೀಟೀಕರಣ 1 ಹಂತಕ್ಕೆ ಸ್ಥಗಿತಗೊಂಡಿತ್ತು ಮತ್ತು ವಾಹನ ಸಂಚಾರ ನಡೆದಿತ್ತು. ಸಹಜವಾಗಿ ನಾವು ಮಂಗಳೂರಿಗೆ ಮರಳುವಲ್ಲಿ ಬಳಸಂಬಟ್ಟೆ ಬಿಟ್ಟು ಇದರಲ್ಲೇ ಮರಳಿದ್ದೆವು. ಆಗ ಕಂಡಂತೆ ಮಾರ್ಗ ವಿಸ್ತರಣೆ ಬೂದಿ ಚೌಡಿ ದೇವಳದ ಬಳಿ ಎಂದೋ ನಿಂತು ಹೋಗಿತ್ತು. ದಕ್ಕ ಹಾಸನ ಗಡಿಯಲ್ಲಿದ್ದ ಅಪೂರ್ಣ ಸೇತುವೆಯನ್ನು ತತ್ಕಾಲೀನ ವ್ಯವಸ್ಥೆಯಲ್ಲಿ ಸಂಚಾರ ಮುಕ್ತಗೊಳಿಸಿದ್ದರು. ಇಂದು ಅದರ ನೆನಪಿನಲ್ಲೇ ನಾವು ಬೂದಿ ಚೌಡಿ ದೇವಳವನ್ನೇನೋ ಬಲು ಚುರುಕಾಗಿಯೇ ಸಮೀಪಿಸಿದ್ದೆವು. ಆದರೆ ನಮ್ಮ ದುರದೃಷ್ಟಕ್ಕೆ ದೂರದಿಂದಲೇ ಗೇಟ್ ಮಾತ್ರ ಪೂರ್ಣ ಬಂದ್ ಆಗಿರುವುದು ಕಾಣಿಸಿತ್ತು. ದೇವಳದ ಒತ್ತಿನಲ್ಲೊಂದು ಕಾರು, ಒಂದೆರಡು ಅರಣ್ಯ ಇಲಾಖಾ ನೌಕರರು, ಕೆಲವು ಸಾಮಾನ್ಯರು ನಿಂತಿದ್ದರು. ತತ್ಕಾಲೀನ ಪರ್ಯಾಯ ದಾರಿ ಇದೆಯೋ ಎಂಬ ನಮ್ಮ ಹುಡುಕು ನೋಟವು ನಿರಾಶಾಜನಕವೇ ಆಗಿತ್ತು. ಗೇಟ್ ಅಕ್ಕಪಕ್ಕದಲ್ಲಿ ದ್ವಿಚಕ್ರಿಗಳು ನುಸುಳದಂತೆ ಸೈಜುಗಲ್ಲುಗಳ ರಾಶಿ ಹಾಕಿದ್ದರು. ಈ ಗೊಂದಲದಲ್ಲಿ ಋಷಿರಾಜ್ ಕಾಂಕ್ರೀಟ್ ಹಾಸು ಮುಗಿದದ್ದು ಗಮನಿಸದೆ ದಡಾರನೆ ಹಳೆ ಡಾಮರ್ನ ತಗ್ಗಿಗೆ ಕಾರು ಹಾರಿಸಿದ್ದರು. ನಮ್ಮ ಯೋಜನೆಯ ಸ್ತರಭಂಗವೇ ನಾಟಕೀಯವಾಗಿ ಅನುಭವಕ್ಕೊದಗಿತ್ತು. ಅದೃಷ್ಟಕ್ಕೆ ಕಾರಿಗೇನು ಜಖಮಾಗಲಿಲ್ಲ. ಇಲ್ಲಿ ನಮಗೆ ಮೊದಲು ಹೊಳೆದದ್ದು ಬಂದ ದಾರಿಗೆ ಸುಂಕವಿಲ್ಲದೆ ಮರಳು. ಕುಳ್ಕುಂದ ನೆಟ್ಟಣದವರೆಗೆ ಹಿಂದೆ ಹೋಗಿ ಗುಂಡ್ಯ ಮಂಜರಾಬಾದಿಗಾಗಿ ಇರುವ ಬಳಸು ದಾರಿ, ಅಂದರೆ ಸುಮಾರು 106 ಕಿಲೋಮೀಟರ್ ಸುತ್ತು ಅಥವಾ ಕನಿಷ್ಠ 3 ಗಂಟೆಯ ಪ್ರಯಾಣ. ಮತ್ತೆ ಕಾಣಿಸಿದ್ದು ಚಾರಣದ ಅವಕಾಶ. ವನರಕ್ಷಕರನ್ನು ವಿಚಾರಿಸಿದೆವು. ಪುನರಾರಂಭಗೊಂಡ ಕಾಂಕ್ರೀಟೀಕರಣ ಅಡ್ಡ ಹೊಳೆ ಸಮೀಪ ನಡೆದಿತ್ತು. ಅಂದರೆ ಆ 4 ಕಿಲೋಮೀಟರ್ ಅಂತರವನ್ನು ನಾವು ನಡೆದರೆ ಮತ್ತಿನ ಸುಮಾರು 6-7 ಕಿಲೋಮೀಟರ್ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಅಡ್ಡ ಹೊಳೆಯಲ್ಲಿ ಈ ಕಾಮಗಾರಿಗೆ ಬೇಕಾದ ಕಚ್ಚಾ ಮಾಲನ್ನೆಲ್ಲ ಒದಗಿಸುತ್ತಿರುವ ಟಿಪ್ಪರ್ಗಳ ಸೈನ್ಯವು ದಕ್ಕಿಯಿತು. ಇದು ಸಂಪರ್ಕ ಯುಗವೇನೋ ನಿಜ. ಅತ್ತ ಲಾರಿ ಇಲ್ಲದಿದ್ದರೂ ನಮ್ಮ ಸಣ್ಣ ಸೂಚನೆಗೆ ಸ್ವತಃ ಸುಬ್ರಹ್ಮಣ್ಯನೇ, ಓ ಕುಕ್ಕೆ ಸುಬ್ರಹ್ಮಣ್ಯನಲ್ಲ ಉರಾಳರ ಸುಬ್ರಹ್ಮಣ್ಯನೇ ಕಾರಿಳಿಸಿ ಬರಬಹುದಿತ್ತು. ಆದರೆ ಪರಿಸ್ಥಿತಿಯ ಸಂಚು ನೋಡಿ, ಇಲ್ಲಿ ನಾವು ಅಲ್ಲಿ ಅವನು ವ್ಯಾಪ್ತಿ ಪ್ರದೇಶದ ಹೊರಗಿದ್ದೆವು. ಮುಖ್ಯವಾಗಿ ವನವಾಸ ಮತ್ತು ಲಘು ಚಾರಣವನ್ನು ಬಯಸಿ ಹೋದವರು ನಾವು. ಹಾಗಾಗಿ ನಮ್ಮ ಶಿಬಿರ ತಯಾರಿಗಳೆಲ್ಲ ಕಾರಿನ ಆಧಾರದಲ್ಲಿತ್ತು. ಸಹಜವಾಗಿ ತುಸು ಹೆಚ್ಚೆ ಗಂಟು ಗದಡಿ ಕಟ್ಟಿದ್ದೆವು ಮತ್ತು ಉದ್ದದ ದಾರಿಗಾದರೆ ಅನುಕೂಲದಲ್ಲಿ ಹೊತ್ತು ಸಾಗಿಸುವ ಸೌಕರ್ಯಗಳು, ಮುಖ್ಯವಾಗಿ ಬೆನ್ನು ಚೀಲ ಇರಲಿಲ್ಲ. ಅವೆಲ್ಲವನ್ನು ವಿಮರ್ಶಿಸಿ ತೀರಾ ಅವಶ್ಯವಾದವನ್ನು ಮಾತ್ರ ನಾಲ್ವರೊಳಗೆ ಹೊರೆ ಹೊಂದಾಣಿಕೆ ಮಾಡಿ ಕಾರನ್ನು ಅಲ್ಲೇ ಬಿಟ್ಟು ನಡಿಗೆಗಿಳಿದೆವು. ನಮ್ಮ ಗೊಂದಲದಡಿಯಲ್ಲೂ ಬೂದಿ ಚೌಡಿಯ ವಠಾರದಲ್ಲಿದ್ದ ಇಲಾಖೇತರರಲ್ಲಿ ತರುಣನೊಬ್ಬ ನನ್ನ ಗುರುತು ಹಿಡಿದ. ಆತ ನನ್ನ ಮಗ ಅಭಯ ಸಿಂಹನ ಪದವಿ ಪೂರ್ವ ತರಗತಿಗಳಲ್ಲಿ ಸಹಪಾಠಿ ಗೆಳೆಯ. ಆತ ಮಂಗಳೂರಿನ ಖ್ಯಾತ ಆಸ್ಪತ್ರೆಯೊಂದರಲ್ಲಿ ವೈದ್ಯ. ಅಲ್ಲೇ ಇದ್ದ ಆತನ ತಂದೆ ತಾಯಿಯರ ಪರಿಚಯವನ್ನು ನಮಗೆ ಮಾಡಿಕೊಟ್ಟ. ಅವನ ತಂದೆ ಸ್ವಂತ ಉಮೇದಿನಲ್ಲಿ ಮಂಗಳೂರಿನ ನೀರು ನಿರ್ವಹಣೆಗೆ ಹೊಸ ಯೋಜನೆಯೊಂದನ್ನು ಹಾಕಿದ್ದರು. ಕಡು ಬೇಸಿಗೆಯಲ್ಲೂ ಇಲ್ಲಿ ಸಣ್ಣದಾಗಿ ಕಲಕಲಿಸುವ ಅಡ್ಡ ಹೊಳೆ ಪಾತ್ರೆಗೆ ಕೊಳಾಯಿ ಒಡ್ಡುವುದಂತೆ. ಅದನ್ನು ಗುರುತ್ವಾಕರ್ಷಣ ಬಲದ ನಿರ್ವಹಣೆಯಲ್ಲೇ, ಅಂದರೆ ಹೊಳೆ ಪಾತ್ರೆಯನ್ನೇ ಅನುಸರಿಸಿ ಮಂಗಳೂರಿಗೆ ಮುಟ್ಟಿಸುವುದಂತೆ. ಇದರಿಂದ ನೆಲ ಕುಡಿಯುವ ಅಂದರೆ ಇಂಗುವಿಕೆ, ಸೂರ್ಯ ಹೀರುವ ಅಂದರೆ ಆವಿಯಾಗುವಿಕೆ, ಮಾಲಿನ್ಯ ಸೇರುವ ಅಂದರೆ ದಾರಿಯಲ್ಲಿ ಊರೂರಿನ ಚರಂಡಿ ಕಸ ಬೀಳುವ ಮತ್ತು ವಿದ್ಯುಚ್ಛಕ್ತಿ ಕುಡಿಯುವ ಪಂಪಿಂಗ್ ಸಮಸ್ಯೆಗಳೇ ಇರುವುದಿಲ್ಲ. ಅವರೇ ಹೇಳಿಕೊಂಡಂತೆ ಇದು ಎತ್ತಿನ ಹೊಳೆ ಯೋಜನೆಗೆ ಪ್ರತೀಕಾರವಂತೆ. ಇದು ಅವರ ಸುಮಾರು 7 ವರ್ಷಗಳ ಚಿಂತನೆಯ ಫಲವಂತೆ. ಸದ್ಯ ಅರಣ್ಯ ಇಲಾಖೆಯ ಸಹಕಾರದಿಂದ ಖಾಸಗಿಯಾಗಿ ಅಡ್ಡ ಹೊಳೆಯ ಈ ಋತುವಿನ ಹರಿವಿನ ಪರಿಮಾಣ ಮತ್ತು ವೇಗ ಅಳತೆ ಮಾಡಲು ಬಂದಿದ್ದರು. ಪ್ರಾಮಾಣಿಕವಾಗಿ ಏನೋ ಸಾಮಾಜಿಕ ಹಿತ ಸಾಧಿಸುವ ಅವರ ಮಾತು ಕೇಳುವಾಗ ಒಮ್ಮೆಗೆ ಎದುರುತ್ತರ ನೀಡಲು ನನಗೆ ಸಂಕೋಚವಾಯಿತು. ಅಡ್ಡಹೊಳೆ ಪುಷ್ಪಗಿರಿ ವನಧಾಮದ ಗಡಿ ಮತ್ತು ಬಿಸಿಲೆ ರಕ್ಷಿತಾರಣ್ಯದ ಭಾಗವೇ ಆಗಿದೆ. ಇಲ್ಲಿ ಯಾವುದೇ ಪ್ರಾಕೃತಿಕ ಸಂಪತ್ತನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಸುವಂತಿಲ್ಲ ಎಂದು ಅವರಿಗೆ ತಿಳಿದಿರಲಿಲ್ಲ. ಅದಕ್ಕೂ ಮುಖ್ಯವಾಗಿ ಘಟ್ಟ ಬಿಡುವ ನೀರು ಮಂಗಳೂರು ದಾರಿಯಲ್ಲಿ ವ್ಯರ್ಥವಾಗುತ್ತದೆ ಎಂಬ ಯೋಚನೆಯೇ ತಪ್ಪು. ಯಾವುದೇ ನೀರು ಹರಿಯುವಲ್ಲಿ ಇಂಗುವಲ್ಲಿ ಅದಕ್ಕೆ 108 ಸಾರ್ಥಕತೆಗಳಿವೆ ಎಂಬಿತ್ಯಾದಿ ವಿಚಾರ ಆ ಹಿರಿಯರಿಗಲ್ಲದಿದ್ದರೂ ಯೋಜನೆಯನ್ನು ಒಪ್ಪಿ ನಡೆಸಬೇಕಾದ ಸರ್ಕಾರಕ್ಕೆ ಇರಲೇಬೇಕು. ನೇತ್ರಾವತಿಯ ಮಳೆಗಾಲದ ಪ್ರವಾಹ ವ್ಯರ್ಥ ಸಮುದ್ರ ಸೇರುತ್ತದೆ ಎಂಬ ಎತ್ತಿನ ಹೊಳೆ ಯೋಜನೆಯ ತಪ್ಪು ಕಲ್ಪನೆಯೇ ಇಲ್ಲೂ ಮುಂದುವರಿದಿದೆ. ಉಪಾಧ್ಯರು ಚಾರಣ ಅಥವಾ ಯಾವುದೇ ನಮೂನೆಯ ವಿಶೇಷ ದೈಹಿಕ ಚಟುವಟಿಕೆ ಮಾಡದೆ ದಿನಗಳು ಹಲವಾಗಿದ್ದವು. ಸಹಜವಾಗಿ ಮಾಂಸಖಂಡಗಳ ಸೆಟೆತ ಮತ್ತು ಸುಸ್ತು ಕಾಡುವ ಹೆದರಿಕೆ ಇದ್ದುದರಿಂದ ಹಗುರಾಗಿಯೇ ನಡೆಯಲು ಬಯಸಿದ್ದರು. ಸಹಜವಾಗಿ ನಾವೇ ಮೂವರು ಎಲ್ಲ ಹೊರೆ ಹಂಚಿಕೊಂಡೆವು. 60 ಹರೆಯದ ಮೇಲಿದ್ದ ನಮ್ಮೂವರಿಗೆ ಹೋಲಿಸಿದರೆ 44 ಋಷಿರಾಜ್ ಅಪ್ಪಟ ಬಾಲಕ. ಇಲ್ಲದಿದ್ದರೂ ನಿತ್ಯ ದೀರ್ಘ ಓಟ, ಕರಾಟೆ ಮಾಡಿದ ಗಟ್ಟಿ ಜೀವ, ಉಪಾಧ್ಯರ ಮೇಲಿನ ಗುರುಭಕ್ತಿ ಸೇರಿ ಋಷಿ ಗರಿಷ್ಠ ಹೊರೆ ಹೊತ್ತಿದ್ದರು. ನಡಿಗೆಯ ಕೊನೆಯ ಹಂತದಲ್ಲಿ ಸಿಮೆಂಟ್ ಇನ್ನು ಹಸಿ ಇದ್ದ ಒಂದು 50 ಬಿಟ್ಟರೆ ಒಟ್ಟಾರೆ ಪಾದಯಾತ್ರೆ ಕಷ್ಟವಾಗಲೇ ಇಲ್ಲ. ಏರುದಾರಿಯೇ ಆದರೂ 4 ಉದ್ದಕ್ಕೂ ಚೊಕ್ಕ ಸಪಾಟು ಕಾಂಕ್ರೀಟ್ ಹಾಸು, ಅಂಚುಗಟ್ಟಿದ ದಟ್ಟ ಕಾಡಿನ ನೆರಳು, ನೀರು ಹಸಿರಿನ ತಂಪು ವಾತಾವರಣ, ಯಾವುದೇ ವಾಹನ ಸಂಚಾರದ ಗೊಂದಲಗಳು ಇಲ್ಲದ ನಡಿಗೆ. ಕಾಮಗಾರಿಯ ಸ್ಥಾನೀಯ ಶಿಬಿರ ಮತ್ತು ಅಡ್ಡಹೊಳೆ ಸೇತುವೆ ಕಳೆದಲ್ಲಿಗೆ ನಾವು ಅಂದಾಜಿಸಿದಂತೆ ಟಿಪ್ಪರ್ ಲಾರಿಗಳು ಕಾಣಸಿಕ್ಕವು. ನಮ್ಮನ್ನು ನಿಜವಾಗಿ ಕಾಡಿದ್ದು ವೈಚಾರಿಕ ಹೊರೆ. ಈ ಮಾರ್ಗಾಭಿವೃದ್ಧಿ ಬೇಕೇ? ಘಟ್ಟದಾರಿ ದೊಡ್ಡ ವಾಹನ ಸಂಚಾರಕ್ಕೆ ತೆರೆದುಕೊಡಬೇಕೆಂಬ ಕಾರಣಕ್ಕೆ ಅಭಿವೃದ್ಧಿಪರರು ಈ ಮಾರ್ಗಕ್ಕೆ, ಅದರಲ್ಲೂ ಕಾಂಕ್ರೀಟ್ ಹಾಸಿಗೆ, ನಿಯತ ಅಗಲ, ತಿರುವಿನ ಶಿಸ್ತು ಮತ್ತು ಏರು ಕೋಣ ಹಾಕಿಕೊಂಡಿದ್ದರು. ಅದಕ್ಕಾಗಿ ಕೆಲವೆಡೆಗಳಲ್ಲಿ ಹಳೆ ದಾರಿಯ ಜಾಗ ಅನುಪಯುಕ್ತವಾದರೆ ಮತ್ತೆ ಕೆಲವೆಡೆ ಕಾಂಕ್ರೀಟ್ ಹಾಸು ದರೆಯ ತಳರೇಖೆಯಿಂದ ಪ್ರಪಾತದ ಅಂಚಿನವರೆಗೂ ವ್ಯಾಪಿಸಿತ್ತು. ಮಳೆ ನೀರ ಚರಂಡಿ, ಅಂಚುಗಟ್ಟೆಗಳೆಲ್ಲ ಇನ್ನು ನಿಧಾನಕ್ಕೆ ಆಗಬೇಕು. ತಳದಲ್ಲಿ ಅದೆಷ್ಟೋ ದಪ್ಪಕ್ಕೆ ಯಂತ್ರ ಬಿಗಿ ಮಾಡಿದ ಜಲ್ಲಿ ಹಾಸು, ಮತ್ತೆ ನೀರಪಸೆ ಮೇಲೆ ಇರದಂತೆ ಸಿಲ್ಪಾಲಿನ ಹಾಳೆ, ಪೊಳ್ಳು ಜವುಗು ಕಂಡಲ್ಲಿ ಕಬ್ಬಿಣ ಸರಳಿನ ಹಂದರದ ಹೆಚ್ಚಿನ ಬಲ ಕೊಟ್ಟು ಅಂತಿಮವಾಗಿ ಒಂದಡಿ ದಪ್ಪಕ್ಕೆ ಕಾಂಕ್ರೀಟ್. ಅದು ಮಳೆಗಾಲದಲ್ಲಿ ಜಾರುದಾರಿಯಾಗದಂತೆ ಹಸಿ ಇದ್ದಾಗಲೇ ಅಡ್ಡಗೀಚು, ಬಿರುಕು ನಿರೋಧಿಸುವಂತೆ ಡಾಮರು ಗಿಡಿದ ಸೀಳುಗಳೆಲ್ಲ ಸಮರ್ಪಕವಾಗಿಯೇ ಕಾಣುತ್ತಿತ್ತು. ಅಲ್ಲಿ ಇಲ್ಲಿ ಚೆಲ್ಲಿಯೋ ಉಳಿದೋ ವ್ಯರ್ಥವಾಗುವ ಅಮೂಲ್ಯ ಕಚ್ಚಾ ಸಾಮಗ್ರಿ ಅಂದರೆ ಜಲ್ಲಿ, ಜಲ್ಲಿ ಹುಡಿ ಮತ್ತು ಮರಳು ಮರೆಯುವುದೇ ಲಾಭವೇನೋ. ನೆಲ ಹಸನುಗೊಳಿಸುವಾಗ ಬೀಳಿಸಿದ ಮರ, ಎಬ್ಬಿಸಿದ ಕಲ್ಲು, ಕರೆಗೊತ್ತರಿಸಿದ ಮಣ್ಣು, ಖಾಲಿ ಸಿಮೆಂಟ್ ಚೀಲ, ಹೆಸರಿಸಲಾಗದ ಬಹುವಿಧದ ನಾಗರಿಕ ಕಸ ಸಹಜ ಎನ್ನುವಂತೆ ಸರ್ವವ್ಯಾಪಿಯಾಗಿತ್ತು. ಕೆಲಸ ನಡೆಯುತ್ತಿದ್ದ ಜಾಗದಲ್ಲಂತೂ ನಮಗೆ ಕಾಮಗಾರಿಯ ಎಲ್ಲ ವಿವರಗಳು ನಿಚ್ಚಳವಾದವು. 3-4 ಮೇಲೆ ಯಾವುದೋ ಬೆಟ್ಟದ ಜರಿಗೆ ಪೈಪಿಟ್ಟು ಉದ್ದಕ್ಕೂ ತಂದು ಕೆಲಸದ ಜಾಗದಲ್ಲಿ ಹರಿ ನೀರು ಧಾರಾಳ ಮಾಡಿಕೊಂಡಿದ್ದರು. ಕಾಂಕ್ರೀಟ್ ಮಿಶ್ರಣದ ಅನುಕೂಲಕ್ಕಾಗಿ ಟ್ಯಾಂಕರ್ ಒಂದನ್ನು ತುಂಬಿಕೊಳ್ಳುತ್ತಾ ಉಳಿದವನ್ನು ದಿನ ಕಳೆದ ಕಾಂಕ್ರೀಟ್ ಹಾಸಿನ ಉದ್ದಕ್ಕೂ ಹರಿ ಬಿಟ್ಟಿದ್ದರು. ಅಲ್ಲಿ ತತ್ಕಾಲೀನ ವಾರೆಕೋರೆಯ ಕಟ್ಟೆ ಚರಂಡಿ ಮಾಡಿ ನೀರು ಪೂರ್ಣ ದಾರಿಯನ್ನು ನೆನೆಸುವಂತೆ ಮಾಡಿದ ಕ್ರಮ ನಮ್ಮ ಮೆಚ್ಚುಗೆಗೆ ಪಾತ್ರವಾಯಿತು. ಕೂಲಿಯವರು ಅದೇ ನೀರಿನಲ್ಲಿ ಮಿಂದು ಅಟ್ಟು ಕುಡಿದು ತೂರಿದ್ದಕ್ಕೂ ಅಲ್ಲಿ ಸಾಕ್ಷಿ ಧಾರಾಳ ಇತ್ತು. JCB ಮತ್ತು ರೆಡಿಮಿಕ್ಸ್ ಲಾರಿಗಳನ್ನು ಕಸಿ ಮಾಡಿದಂಥ 3 ಭಾರಿ ಯಂತ್ರಗಳು ಸರದಿಯಲ್ಲಿ ಮೇಲೆ ಕೆಳಗೆ ಓಡಿಯಾಡುತ್ತಿದ್ದವು. ಅವುಗಳ ಗೋಚುಗೈಗಳು ಟಿಪ್ಪರುಗಳು ತಂದು ಹಾಕಿದ ಮಹಾರಾಶಿಗಳಿಂದ ಯುಕ್ತ ಪ್ರಮಾಣದಲ್ಲಿ ಮರಳು, ಜಲ್ಲಿ, ಸಿಮೆಂಟ್ಗಳನ್ನು ಬಾಚಿ ತನ್ನದೇ ತಿರುಗು ಹಂಡೆಗೆ ತುಂಬಿಕೊಳ್ಳುತ್ತಿತ್ತು. ಅಗತ್ಯಕ್ಕೆ ತಕ್ಕಂತೆ ನೀರು ಸೇರಿಸಿ ಪಾಕ ಹದ ಮಾಡಿಕೊಳ್ಳುತ್ತಾ ಬಂದು ಬೇಕಾದ ಜಾಗದಲ್ಲಿ ಕಕ್ಕುತ್ತಿತ್ತು. ಅದನ್ನು ಕೂಲಿಗಳು ಕಂಪನ ಕೋಲು ಮತ್ತು ಭಾರಿ ತಿರುಗು ತಟ್ಟೆಗಳಿಂದ ಸಮರ್ಪಕವಾಗಿಯೇ ಬಿಗಿ ಹಾಗೂ ಸಪಾಟು ಮಾಡುತ್ತಲೇ ಸಾಗಿದ್ದರು. ಆದರೆ ಮೂಲದಲ್ಲಿ ತನ್ನ ಉಪಯುಕ್ತತೆಯನ್ನು ಪೂರ್ಣ ಕಳೆದುಕೊಂಡಿದ್ದ ಬಿಸಿಲೆ ಘಾಟಿಗೆ ಇವೆಲ್ಲ ಬೇಕೇ ಎನ್ನುವಾಗ ನನಗಂತೂ ತೀವ್ರ ವಿಷಾದ ಒಂದೇ ಕಾಣುತ್ತದೆ. ಉತ್ತರಕ್ಕೆ ಶಿರಾಡಿ, ದಕ್ಷಿಣಕ್ಕೆ ಸಂಪಾಜೆ ಘಾಟಿಗಳ ನಡುವೆ ಹಾಯುವ ಬಿಸಿಲೆ ಘಾಟಿ ವಾಸ್ತವದಲ್ಲಿ ಯಾವ ದೊಡ್ಡ ನಗರಕ್ಕೂ ಸಂಪರ್ಕ ಸೇತುವಲ್ಲ. ಮಾರ್ಗ ರಚನೆಯಲ್ಲಿನ ಭಾರಿ ಸರ್ಕಾರಿ ವೆಚ್ಚದಲ್ಲಿನ ಭಾರಿ ಕಾಸ ಒಳ ಆದಾಯಗಳ ಮೇಲೆ ಕಣ್ಣಿಟ್ಟವರು, ವನ್ಯ ಶೋಷಣೆಗೆ ಕೆಟ್ಟ ಹಂಚಿಕೆಗಳನ್ನು ಹೆಣೆಯುವವರು, ಶ್ರಮ ದಕ್ಷತೆಗಳನ್ನು ಕೇಳುವ ನಿಜ ಅಭಿವೃದ್ಧಿಗಳನ್ನು ಸಾಧಿಸಲು ಸೋತು ಹುಸಿ ಸಾಕ್ಷಿಗಳನ್ನು ವೈಭವೀಕರಿಸುವವರು ಮಾತ್ರ ಈ ಮಾರ್ಗವನ್ನು ಸಮರ್ಥಿಸಿಕೊಳ್ಳಬಲ್ಲರು. ಜಲ್ಲಿ, ಮರಳು, ಸಿಮೆಂಟ್ ಮೊದಲಾದ ಕಚ್ಚಾ ಸಾಮಗ್ರಿಗಳನ್ನು ಸಮೀಪದ ಪಾಟ್ಲಾದಿಂದ ಕೆಲಸದ ಸ್ಥಳಕ್ಕೆ ನಿರಂತರವಾಗಿ ಸಾಗಿಸಿಕೊಡುವ 4-5 ಟಿಪ್ಪರ್ ಲಾರಿಗಳು ತಂಗಿದ್ದುವು. ಅವು ವಾರದ ದಿನಗಳಲ್ಲಿ 3-4 ಸವಾರಿ ನಡೆಸುತ್ತವಂತೆ. ಆದಿತ್ಯವಾರ ಮಾತ್ರ ಒಂದೇ. ನಮ್ಮ ಅದೃಷ್ಟಕ್ಕೆ ಅವಿನ್ನೂ ಹೋಗಿರಲಿಲ್ಲ. ಚಾಲಕರೆಲ್ಲ ಅಡ್ಡ ಹೊಳೆಯಲ್ಲಿ ಸ್ನಾನದ ಸಂತೋಷ ಅನುಭವಿಸುತ್ತಿದ್ದರು. ಅವರಲ್ಲಿ ಓರ್ವ ಚಾಲಕ ಆನಂದರಾಜ್ ನಮ್ಮನ್ನೆಲ್ಲ ಸಂತೋಷದಿಂದ ತನ್ನ ಲಾರಿಯ ಕ್ಯಾಬಿನ್ಗೆ ಹತ್ತಿಸಿಕೊಂಡು ಬಿಸಿಲಿಗೆ ಒಯ್ದರು. ತಮಿಳು ಮೂಲದ 2 ದಶಕಗಳಿಂದೀಚೆಗೆ ಬೆಂಗಳೂರು ಕನ್ನಡಿಗನೇ ಆದ ಈ ಆನಂದರಾಜ್ ವಿದ್ಯಾರ್ಹತೆ ಮೂರನೇ ತರಗತಿ ಮಾತ್ರ. ಆದರೆ ಶ್ರಮ ಮತ್ತು ಜಾಣ್ಮೆ ಬೆರೆಸಿ ಈತ 20 ರೂಪಾಯಿ ದಿನಗೂಲಿಯಿಂದ ಇಂದು 2 ಟಿಪ್ಪರ್ಗಳ ಯಜಮಾನಿಕೆಗೆ ಬೆಳೆದು ನಿಂತಿದ್ದಾನೆ. ಅಂದ ಮಾತ್ರಕ್ಕೆ ಸೋಮಾರಿ ಬೀಳದೆ 1 ಟಿಪ್ಪರನ್ನು ಸ್ವತಃ ತಾನೇ ಓಡಿಸುತ್ತಲಿದ್ದರು. ಅವರ ಶ್ರಮ ಅನಿರೀಕ್ಷಿತಗಳ ಮುಖಾಮುಖಿಯಲ್ಲದಿದ್ದರೆ ಈ ಸಾಗಾಣಿಕೆ ಒಳ್ಳೆಯ ಆದಾಯದ ಕೆಲಸ ಎಂದೇ ಯಾರೂ ಭ್ರಮಿಸಬಹುದು. ಅದಕ್ಕೆ ಉದಾಹರಣೆಯಂತೆ ಆನಂದರಾಜರ ಇನ್ನೊಂದು ಟಿಪ್ಪರ್ ಕತೆ ಹೇಳಿದರು. ಕಾಲಧರ್ಮದಂತೆ ಯೋಗ್ಯ ಸಂಬಳ ಕೊಟ್ಟೆ ಚಾಲಕನನ್ನೇನೋ ಇಟ್ಟುಕೊಂಡಿದ್ದರು. ಇವರ ಹಿಂದೆ ಮುಂದೆಯೇ ಇದ್ದ ಆತ ವಾರದ ಹಿಂದೆ ಕದ್ದು ಅಮಲು ಸೇವಿಸಿದ್ದರಂತೆ. ಲಾರಿಯನ್ನು ಇಲ್ಲೇ ಒಂದು ಕಮರಿಗೆ ಉರುಳಿಸಿಬಿಟ್ಟ. ಆ ಲಾರಿಯ ಜೀರ್ಣೋದ್ಧಾರಕ್ಕೆ 1.5 ಲಕ್ಷ ರೂಪಾಯಿಗೂ ಮಿಕ್ಕು ವೆಚ್ಚ ಬಂತು. ಸಂಬಳವನ್ನೇ ಮುಂಗಡ ಸಾಲವಾಗಿ ಪಡೆಯುವ ಚಾಲಕ ಏನು ಕೊಟ್ಟಾನು? ಅದೃಷ್ಟಕ್ಕೆ ಜೀವಹಾನಿಯಾಗಲಿಲ್ಲ ಎನ್ನುವಲ್ಲಿ ಆನಂದರಾಜರಿಗೆ ಸಮಾಧಾನವಿತ್ತು. ಕ್ಯಾಬಿನಿನೊಳಗೆ ನಮ್ಮ ನಾಲ್ವರಿಗೆ ಮತ್ತು ಗಂಟು ಗದಡಿಗಳಿಗೆ ಒಳ್ಳೆಯ ಸ್ಥಳಾವಕಾಶವೇನೋ ಇತ್ತು. ಆದರೆ ದಾರಿಯ ಕಚ್ಚಾ ಸ್ಥಿತಿ ಇಕ್ಕಟ್ಟು ನಮ್ಮನ್ನು ಸಾಕಷ್ಟು ಉರುಳಾಡಿಸಿತು. ಕೆಲವು ವರ್ಷಗಳ ಹಿಂದೆ ಇದೇ ಮಾರ್ಗದಲ್ಲಿ ಒಮ್ಮೆ ಬಸ್ಸಿನಲ್ಲೂ ಒಮ್ಮೆ ಜೀಪಿನಲ್ಲೂ ಈ ಮಾರ್ಗಕ್ರಮಣ ಮಾಡಿದ ಚಿತ್ರಿಕೆಗಳನ್ನು ಇಲ್ಲೇ ನೋಡಿಬಿಡಿ. ನೆನಪಿರಲಿ, ಈಗ ನಡೆಯುತ್ತಿರುವ ಕಾಂಕ್ರೀಟೀಕರಣ ಪೂರ್ಣಗೊಂಡ ಮೇಲೆ ಬಿಸಿಲೆ ಘಾಟಿಯ ಈ ಉಚಿತ ರೋಲರ್ ಕೋಸ್ಟರ್ ಅನುಭವ ಅಲಭ್ಯ. ನಾವು ಸುಮಾರು 20 ಮಿನಿಟಿನಲ್ಲಿ ಬಿಸಿಲೆ ಹಳ್ಳಿ ತಲುಪಿದ್ದೆವು. ಸುಬ್ಬಣ್ಣ ಚರವಾಣಿಯ ನಮ್ಮ ಅಸ್ಪಷ್ಟ ಸಂವಾದದಂತೆ ಹೋಟೆಲ್ನಲ್ಲಿ ಊಟವೇನೋ ಹೇಳಿದ್ದ. ಆದರೆ ಮೊದಲೇ ದಾರಿ ಮುಚ್ಚಿರುವುದರ ಬಗ್ಗೆ ತಿಳಿಯದ್ದಕ್ಕೆ ಹೆಚ್ಚು ಮಾತಾಡಲು ಅಥವಾ ಮತ್ತೆ ಸಂಪರ್ಕಿಸಲು ಇತ್ತಂಡವು ವ್ಯಾಪ್ತಿ ಪ್ರದೇಶದಿಂದ ಹೊರಗಾದ್ದಕ್ಕೆ ಒಟ್ಟಾರೆ ಅನಿಶ್ಚಿತತೆ ಬಗ್ಗೆ ತುಸು ಚಿಂತಿತನಾಗಿದ್ದ. ಆಗ ದೇವೇಗೌಡರ ಹೆಂಡತಿ ಅಂದರೆ ಹೋಟೆಲ್ನ ನಿಜ ಚಾಲನಾ ಶಕ್ತಿ ಕಮಲಮ್ಮ, ಹಂಗೇನಿಲ್ಲ, ಅಶೋಕ್ ವರ್ಧನ್ ಸೈಕಲ್ ಬಿಟ್ಕೊಂಡಾದರೂ ಬಂದುಬಿಡ್ತಾರೆ ಎಂದು ಸಮಾಧಾನಿಸಿದ್ದರಂತೆ. ಅನಿವಾರ್ಯತೆಯನ್ನು ಸುಬ್ಬಣ್ಣ ಒಪ್ಪಿಕೊಂಡ. ಸ್ವಂತದ ಊಟ ಮುಗಿಸಿ ಹೋಟೆಲ್ನ ಹೊರ ಜಗುಲಿಯಲ್ಲಿ ಮೈ ಚಾಚಿದ್ದ. ಲಾರಿಯಿಂದ ನಾವಿಳಿಯುವಾಗ ಕನಸೇ ಇರಬೇಕೆಂದು ಮೈ ಪರಚಿಕೊಂಡು ಎದ್ದಿದ್ದ. ಲಾರಿಯವರೆಲ್ಲ ದೇವೇಗೌಡರ ಇಲಾಖೆಗಳೇ, ಹಾಗಾಗಿ ಮೊದಲ ಅವಕಾಶ ಅವರಿಗೆ ಕೊಟ್ಟು ನಾವು ಊಟ ಮುಗಿಸುವಾಗ 3:00 ಆಗಿತ್ತು. ಮತ್ತೆ ಅಂದಿನ ಚಾರಣದ ಅಂದಾಜನ್ನು ಮರುದಿನಕ್ಕೆ ದೂಡಿ ಎಲ್ಲ ಸುಬ್ರಹ್ಮಣ್ಯನ ಕಾರೇರಿ ಅಶೋಕವನದತ್ತ ಸಾಗಿದೆವು. ಬಿಸಿಲೆ ಗೇಟಿನಿಂದ ಸುಬ್ರಹ್ಮಣ್ಯದತ್ತ ಅಂದರೆ ನಾವು ಬಂದದ್ದೇ ದಾರಿಯಲ್ಲಿ 1 ಕಿಲೋಮೀಟರ್ಗೆ ಪ್ರಕೃತಿ ವೀಕ್ಷಣಾ ಕಟ್ಟೆ ಅರ್ಥಾತ್ ಬಿಟಿ ಸ್ಪಾಟ್. ವನ್ಯರಕ್ಷಣೆಯ ಗಂಭೀರ ಕೆಲಸಗಳನ್ನು ಬಿಟ್ಟು ಅರಣ್ಯ ಇಲಾಖೆ ಮತ್ತೆ ಇದರ ಶೃಂಗಾರಕ್ಕೆ ಸಿದ್ಧತೆ ನಡೆಸಿದ್ದು ಕಾಣಿಸಿತು. ಆವರಣದ ಒಳಗೆ ಇಂಟರ್ಲಾಕ್ ಇಟ್ಟಿಗೆಗಳನ್ನು ಪೇರಿಸಿ ಇಟ್ಟಿದ್ದರು. ಹಿಂದೆ ಅತ್ತ ಸುಮಾರು 200 ಮೀಟರ್ನಷ್ಟೇ ಅಂತರದಲ್ಲಿರುವ ದರೆಯಂಚಿಗೆ ಜನ ಸುಲಭ ಸಹಜವಾದ ಜಾಡು ರೂಪಿಸಿಕೊಂಡಿದ್ದರು. ಇಲಾಖೆ ಜಾಡು ಹಸನುಗೊಳಿಸುವ ಹೆಸರಿನಲ್ಲಿ ಪೊದರು ಪುಟ್ಟ ಮರ ಕಳೆದು ಮಣ್ಣು ಕೆರೆಸಿ ಬೇರೆ ಘಟ್ಟಗಳನ್ನು ತೋರಿದ್ದರು. ತೀರಾ ಸುಲಭದ ಏರಿಗೂ ಮಣ್ಣ ಮೆಟ್ಟಿಲ ಕಡಿದು ಅನಾವಶ್ಯಕವಾಗಿ ಅಂಚಿಗೆ ಸಾಲು ಇಟ್ಟಿಗೆಗಳನ್ನು ಹುಗಿದರು. ಮತ್ತೆ ಕೆಸರು ತುಂಬುತ್ತದೆಂದು ಜಾರುತ್ತದೆಂದು ಕಚ್ಚಾ ಕಲ್ಲಿನ ಮೆಟ್ಟಿಲು ಅಂಚಿಗೆ ಅಲಂಕಾರ ಪೊದರು ಸಾಲು ಏನೆಲ್ಲ ಮಾಡಿದರು. ಮತ್ತೆ ಅದರ ಉಬ್ಬು ತಗ್ಗು ಹಾಗೂ ಜಾರು ನಿವಾರಿಸುವಂತೆ ಸಪಾಟು ಒರಟು ಕೆತ್ತಿದ ಕಲ್ಲು ಹಾಸುಗಳು ಬಂದಿದ್ದವು. ಬಹುಶಃ ಈಗ ಅವನ್ನು ಕಳಚಿ ಇಂಟರ್ಲಾಕ್. ಮುಂದೆ ಇವು ಜಾರದಂತೆ ಪ್ರವಾಸಿ ಬಂಧುಗಳು ಬಿಸಿಲಿಗೆ ಬಾಡದಂತೆ ಮಳೆಗೆ ಮುದುಡದಂತೆ ಪ್ಲಾಸ್ಟಿಕ್ ಮಾಡು ಬರಬಹುದು. ಅದು ಗಾಳಿಗೆ ಹರಿದು ಹೋದಾಗ ತಗಡಿನ ಟೊಪ್ಪಿ, ಅದೂ ಹಾರಿ ಹೋದಾಗ ಆರ್ಸಿಸಿ ತಾರಸಿಯೇ ಬಂದರೆ ಆಶ್ಚರ್ಯವಿಲ್ಲ. ಆಗ ಸಹಜವಾಗಿ ಮರದಂತೆ ಕಾಣುವ ಕಾಂಕ್ರೀಟ್ ಕುಂದಗಳ ಅಡಿಪಾಯಕ್ಕಾಗಿ ಇಲ್ಲಿನ ವಿಪರೀತ ಹವಾಮಾನದಲ್ಲೂ ಉಳಿದುಕೊಂಡ 8 ಗಂಟು ಮರಗಳನ್ನು ಬೇರು ಸಹಿತ ಕಿತ್ತೊಗೆಯುವುದು ಅನಿವಾರ್ಯವಾಗಬಹುದು. ಹಾಗೆ ಬೋಳಾದ ನೆಲಕ್ಕೆ 4 ಬಾಂಬೆ ಮಲ್ಲಿಗೆ, ಮೇಫ್ಲವರಿನ ಮಡಿ, ಉಳಿದಂತೆ ಲಾಲ್ಬಾಗಿನ ತೋಟಗಾರಿಕಾ ಇಲಾಖೆಯಿಂದ ತರಿಸಿದ ಸಿಲ್ಕ್ ಲಾನ್, ಲತಾ ಮಂಟಪದ ಕನಸಿಗಾಗಿ ಕಬ್ಬಿಣದ ಹಂದರಗಳು, ಯಥಾನುಶಕ್ತಿ ವನ್ಯ ಸಂದೇಶ ಸಾರುವ ಬೋರ್ಡುಗಳು, ಕಷ್ಟದಲ್ಲಿ ಉಳಿದ ಮರಗಳಿಗೆ ತಮ್ಮ ವೈಜ್ಞಾನಿಕ ಗುರುತು ತಿಳಿಸುವಂತ ಸಾರ್ವಜನಿಕರಿಗೆ ಅದರ ಔಷಧೀಯ ಗುಣಗಳನ್ನು ಸಾರುವಂತಹ ಫಲಕಗಳನ್ನೇ ಇಟ್ಟು ಬಡಿದ ಮೊಳೆಗಳು, ಮಕ್ಕಳ ಆಟಕ್ಕೆ ಜಾರುಬಂಡಿ, ಏತಾಪಾತ, ಉಯ್ಯಾಲೆ, ಯೂಸ್ ಮೀ ತೊಟ್ಟಿಗಳು, ಉಸ್ತುವಾರಿಗೊಂದು ಕೊಟ್ಟಡಿ, ಈಗಾಗಲೇ ಹೊಟ್ಟಾಗಿರುವ ತೂತು ಬಾವಿಗೊಂದು ಪರ್ಯಾಯ ವ್ಯವಸ್ಥೆ, ಹೀಗೆ ಹೆಸರಲ್ಲಷ್ಟೇ ಬ್ಯೂಟಿ ಇಟ್ಟು ಅರಣ್ಯ ಇಲಾಖೆ ಎಲ್ಲ ಕೊಳಕನ್ನು ಸಾರುವ ಈ ಜಾಗ ಅನ್ವರ್ಥಕವಾಗಿ ಹೇಳುವುದಿದ್ದರೆ ಅಗ್ಲಿ ಸ್ಪಾಟ್ ಆಗಲಿದೆ. ಪರಿಸರ ರಕ್ಷಣೆ ನಾವು ಮಾಡುವುದಲ್ಲ, ಜಗತ್ತಿನ ಹರಹಿನಲ್ಲಿ ಕೇವಲ ಶೇಕಡ 3% ಮಾತ್ರ ನಗರ ಹಳ್ಳಿಗಳೆಂದು ವಾಸ್ತವ್ಯಕ್ಕೆ ಪೊಳಗಿಸುವಲ್ಲಿ ಯಶಸ್ವಿಯಾದ ಮನುಷ್ಯ ಹೆಚ್ಚು ಕಡಿಮೆ ಶೇಕಡ 50% ಕಾಡು ಇತರ ಜೀವಿಗಳು ಎಂದೆಲ್ಲ ಹೆಸರಿಸಿ ತನ್ನ ಪ್ರಭಾವದಲ್ಲಿ ಉಳಿಸಿಕೊಂಡಿದ್ದಾನೆ. ಈ ಪ್ರಭಾವವನ್ನು ಕಳಚಿ ಸಾಧ್ಯವಾದಷ್ಟು ಪ್ರಕೃತಿಯನ್ನು ಅದರಷ್ಟಕ್ಕೆ ಬಿಡುವುದು ನಾವು ಮಾಡುವ ನಿಜ ಮತ್ತು ದೊಡ್ಡ ಪರಿಸರ ಸೇವೆ ಎಂದೇ ಇಲ್ಲೊಬ್ಬ ಪರಿಸರ ವಿಜ್ಞಾನಿ ಹೇಳುತ್ತಿದ್ದಾನೆ. ಅವಶ್ಯ ಇಲ್ಲಿ ಕೊಟ್ಟ ಸೇತುವನ್ನು ಬಳಸಿ ವಿಡಿಯೋ ಮಾತನ್ನು ಕೇಳಿ. ಅಂಥ ಒಂದು ಯೋಚನೆಯಲ್ಲೇ ನಾನು ಮತ್ತು ಗೆಳೆಯ ಡಾಕ್ಟರ್ ಕೃಷ್ಣಮೋಹನ್ ಪ್ರಭು 8-10 ವರ್ಷಗಳ ಹಿಂದೆ ಬಿಸಿಲೆ ವಲಯದಲ್ಲಿ ಕೊಂಡ ನೆಲದ ಕೇವಲ ಅಂಕಿತ ನಾಮ ಅಶೋಕವನ. ಇದು ಅರಣ್ಯ ಇಲಾಖೆಯ ಅಗ್ಲಿ ಸ್ಪಾಟ್ನಿಂದ ಸ್ವಲ್ಪ ಮುಂದೆ ದಾರಿಯ ಬಲಮಗ್ಗುಲಿನಲ್ಲಿ 15 ಎಕರೆ ವಿಸ್ತೀರ್ಣಕ್ಕೆ ವ್ಯಾಪಿಸಿದೆ. ಇದಕ್ಕೆ ಬೋರ್ಡು ಬೇಲಿಗಳಿಂದ ತೊಡಗಿ ಯಾವುದೇ ಮನುಷ್ಯ ಪ್ರಭಾವ ಬಾರದಂತೆ ಉಳಿಸಿಕೊಳ್ಳುವುದೇ ನಮ್ಮ ಉದ್ದೇಶ. ಇಲ್ಲಿ ಪರಿಚಯದ ಕಣ್ಣಿಗಷ್ಟೇ ಪ್ರವೇಶ ಜಾಡು ಕಾಣಿಸಿತು. ಸರಕಾರಿ ದಾಖಲೆಗಳಷ್ಟೇ ಪ್ರತ್ಯೇಕತೆಯ ಸಾಕ್ಷಿ ಸಿಕ್ಕಿತು. ತನ್ನ ಹೆಸರಿಗೆ ಅವಹೇಳನ ಮಾಡಿಕೊಳ್ಳುವ ಅರಣ್ಯ ಇಲಾಖೆ ಇಲ್ಲೇ ಸ್ವಲ್ಪ ಒಳಮೈಯಲ್ಲಿ ಅಯಾಚಿತವಾಗಿ ಆನೆ ತಡೆ ಎಂದು ಕಟ್ಟಿಕೊಟ್ಟ ವಿದ್ಯುತ್ ಬೇಲಿ ಇದನ್ನು ಕೃಷಿ ಭೂಮಿಯೆಂದೇ ಗುರುತಿಸುತ್ತದೆ. ಆದರೆ ವಾಸ್ತವದಲ್ಲಿ ಇದು ದಾರಿಯ ಸುತ್ತಣ ವಲಯ, ಅಂದರೆ ಬಿಸಿಲೆ ಕಾಯ್ದಿರಿಸಿದ ಕಾಡು ಆಚಿನ ಪುಷ್ಪಗಿರಿ ವನಧಾಮದ ಅಖಂಡ ಭಾಗವಾಗಿಯೇ ಉಳಿದಿದೆ. ಸದ್ಯ ದಾರಿಯ ಅಭಿವೃದ್ಧಿಯ ಅಂಗವಾಗಿ ರಾಶಿ ಬಿದ್ದ ಒಂದು ಜಲ್ಲಿ ಗುಪ್ಪೆಯ ಒತ್ತಿನಲ್ಲಿ ಪೊದರು ನುರಿದು ಉದುರು ಸೌದೆ ಸರಿಸಿ ಕಾರನ್ನು ಸ್ವಲ್ಪ ಒಳನುಗ್ಗಿಸಿ ದಾರಿಗೆ ಕಾಣದಂತೆ ನಿಲ್ಲಿಸಿದೆವು. ಅನಂತರ ನಮ್ಮೆಲ್ಲ ಶಿಬಿರ ಸಾಮಗ್ರಿಗಳೊಂದಿಗೆ ಸಣ್ಣ ದಿಬ್ಬವನ್ನು ಏರಿ ಆಚಿನ ಪುಟ್ಟ ಕಣಿವೆಗೆ ಇಳಿದೆವು. ಇಲ್ಲಿ ಹಿಂದಿನ ಕೃಷಿಕರು ಏಲಕ್ಕಿ ಸಸಿ ಮಡಿಗೆಂದೇ ಮಾಡಿಕೊಂಡ ತಟ್ಟು ಒತ್ತಿ ಹುಲ್ಲುಗಾವಲು ನಮಗೆ ಶಿಬಿರ ತಾಣ. ಒತ್ತಿನ ಸರ್ವಋತು ಕುಲುಕುಲಿಸುವ ಶುದ್ಧ ನೀರಿನ ತೊರೆ ನಮ್ಮ ಜಲಾಶ್ರಯ. ಋಷಿರಾಜ್ ಬಳಿ ಇಬ್ಬರಿಗಾಗುವ ಒಳ್ಳೆಯ ಗುಡಾರವಿತ್ತು. ಅವರದನ್ನು ಅರಳಿಸಿದರೂ ಚಳಿ ಮಳೆಯ ಲಕ್ಷಣವಿಲ್ಲದಕ್ಕೆ ನಾವ್ಯಾರೂ ಬಯಸಲಿಲ್ಲ. ಶಿಬಿರ ತಾಣದ ಹುಲ್ಲ ಮರೆಯಲ್ಲಿ ಪುಟ್ಟ ಏಡಿ ಮಾಟೆಗಳಿವೆ. ಮತ್ತೆ ಇರುವೆ, ಚೇಳು ಮುಂತಾದ ಸಣ್ಣ ಜೀವಗಳು ನಮ್ಮ ಇರವಿಗೆ ಆಕ್ಷೇಪ ಪ್ರಕಟಿಸುವುದಿದೆ. ಹಾಗಾಗಿ ಒಂದು ಸಿಲ್ಪಾಲಿನ್ ಶೀಟನ್ನು ದೊಡ್ಡದಾಗಿ ಹಾಸಿ ಅದರ ಮೇಲೆ ಉಳಿದವರು ಹೆಚ್ಚು ಕಮ್ಮಿ ಬೀಡುಬಿಟ್ಟೆವು. ತೊರೆಯ ಹರಿವು ತುಂಬಾ ತೆಳುವಿತ್ತು. ನಾವೊಂದು ಆಯಕಟ್ಟಿನ ಜಾಗ ನೋಡಿ ಅಲ್ಲೇ ಇದ್ದ 4 ಕಾಡು ಕಲ್ಲು ಹೊಂದಿಸಿ ಸೊಪ್ಪು ತೊರೆಗೆಸರು ಜಡಿದು ಪುಟ್ಟ ಒಡ್ಡು ಮಾಡಿದೆವು. ಪಾತ್ರೆಯ ತಳೆದ ತುಸು ಕೆಸರು ಮಿಶ್ರಿತ ಬಹುತೇಕ ಕಲ್ಲು ಮರಳನ್ನು ಬರಿಗೈಯಲ್ಲೇ ಬಾಚಿ ಒಡ್ಡನ್ನು ಬಲಗೊಳಿಸುವುದರೊಡನೆ ಪಾತ್ರೆಯನ್ನು ತುಸು ಆಳವು ಮಾಡಿಕೊಂಡೆವು. ನಮ್ಮ ಕನ್ನಂಬಾಡಿಗೆ ಒಂದು ಬದಿಯಲ್ಲಿ ಸಣ್ಣ ತೆರಪು ಕೊಟ್ಟು 5 ಮಿನಿಟು ಬಿಟ್ಟದ್ದೇ ಸಾಕಾಯಿತು. ನೀರು ಹಣಿಯಾಗಿ ನಮ್ಮ ಕೈಪಾತ್ರೆಗೋ ಕುಡಿನೀರ ಅಂಡೆಗೋ ಅಕ್ಷಯವಾಯಿತು. ನಾವು ಬಿಸಿಲೆ ಹಳ್ಳಿಗೆ ಬಂದಾಗಲೆಲ್ಲ ಸಿಕ್ಕ ಹಳ್ಳಿಗರಲ್ಲಿ ದಯವಿಟ್ಟು ನಮ್ಮ ಜಮೀನಿಗೆ ನುಗ್ಗಬೇಡಿ, ದನ ಮೇಯಿಸಬೇಡಿ, ಸೌದೆಯಾದಿ ಏನೂ ಸಂಗ್ರಹಿಸಬೇಡಿ ಎಂದು 108 ಮನವಿ ಮಾಡುವುದಿದೆ. ಆದರೂ ಶಿಬಿರ ತಾಣದ ತಟ್ಟಿನಂಚಿನಲ್ಲಿ ಒಂದಷ್ಟು ವಾಟೆ ಗಿಡಗಳನ್ನು ಯಾರೋ ಕಡಿದಿಕ್ಕಿದ್ದರು. ಆಚೀಚೆ ಕಾಡಿಗೆ ಸಹಜವಾದ ಸಾಕಷ್ಟು ಉದುರು ಕೊಂಬೆ ಅಡರೂ ಇತ್ತು. ಅವನ್ನೆಲ್ಲ ನಾವು ಒಂದು ರಾತ್ರಿಯ ಅಗತ್ಯಕ್ಕೆ ತುಸು ಹೆಚ್ಚೆ ಎನ್ನುವಷ್ಟು ನಮ್ಮ ಶಿಬಿರ ತಾಣದ ಪಕ್ಕದಲ್ಲಿ ಒಟ್ಟಿಕೊಂಡೆವು. ಮತ್ತೆ ಈ ಪಕ್ಕಕ್ಕೆ 3 ಕಲ್ಲು ಜೋಡಿಸಿ ಗಂಜಿ ಬೇಯಿಸಲೊಂದು ಒಲೆ, ಆ ಪಕ್ಕಕ್ಕೆ ಶಿಬಿರಾಗ್ನಿಯ ನೆಲೆ ಎಂದು ನಿಶ್ಚಯಿಸಿ ಆರಾಮಾದೆವು. ನನ್ನ 108 ಯೋಚನೆಗಳೇನು ಚಟುವಟಿಕೆಗಳಲ್ಲೂ ಸಂಗಾತಿಗಳಾಗಿ ಕಾಣಿಸುತ್ತಲೇ ಬಂದ ಉಪಾಧ್ಯ ಅಥವಾ ಸುಂದರರಾಯರ ಬಗ್ಗೆ ನಾನು ಇಲ್ಲಿ ಹೊಸದಾಗಿ ಏನೂ ಹೇಳಬೇಕಿಲ್ಲ. 2nd ತಲೆಮಾರಿನವನೇ ಆದರೂ ಸುಬ್ರಹ್ಮಣ್ಯವರಾಳನಿಗೂ ನನಗೂ ಹೆಚ್ಚು ಕಮ್ಮಿ 40 ವರ್ಷಗಳ ಆತ್ಮೀಯತೆ. ಆತ ಉಪಾಧ್ಯರ ಮಿತ್ರಕೂಟದಲ್ಲಿ ಹೆಚ್ಚು ಕಾಡು ಬೆಟ್ಟ ನಕ್ಷತ್ರ ನೋಡಿದವನಾದರೂ ಬಿಸಿಲಿಗೆ ಹೊಸಬನೇನಲ್ಲ. ಅಂದು ವೃತ್ತಿ ಸಂಬಂಧದಲ್ಲಿ ಆರ್ಕಿಟೆಕ್ಟ್ ದುಬೈ ವಾಸಿಯಾಗಿದ್ದ ಸುಬ್ಬಣ್ಣ ನಮ್ಮೊಡನೆ ಬಿಸಿಲಿಗೆ ಬಂದವನೇ ಇದ್ದ. ಈಗ ಆತ ಬೆಂಗಳೂರಿನಲ್ಲಿದ್ದಾನೆ ಅಷ್ಟೇ. ಋಷಿರಾಜ್ ಪ್ರೌಢಶಾಲಾ 9ನೇ ತರಗತಿಗಾಗುವಾಗ ಆಕಸ್ಮಿಕ ಎನ್ನುವಂತೆ ಸುಬ್ರಹ್ಮಣ್ಯನ ಸಹಪಾಠಿಯಾದನಂತೆ. ಮತ್ತವರ ಮಾತಿನಲ್ಲೇ ಕೇಳಿ, ಸುಬ್ರಹ್ಮಣ್ಯನ ಅಪ್ಪನ ಅಂದರೆ ಡಾಕ್ಟರ್ ರಾಘವೇಂದ್ರ ಉರಾಳ ವೈಜ್ಞಾನಿಕ ಮನೋಧರ್ಮ ಮತ್ತು ವೈಚಾರಿಕತೆ, ಉಪಾಧ್ಯರ ಪ್ರಾಯೋಗಿಕತೆ ಮತ್ತು ಸರ್ವಂಕಷ ಕುತೂಹಲಗಳನ್ನೆಲ್ಲ ನಾನು ಇಷ್ಟಪಟ್ಟೆ. ಪರ್ವತಾರೋಹಣವೇ ಮುಂತಾದ ಸಾಹಸಗಳಲ್ಲಿ ಧಾರಾಳ ಭಾಗಿಯಾದೆ. ವಾಸ್ತವದಲ್ಲಿ ಉಪಾಧ್ಯಾಯರೊಡನೆ ಬೆಟ್ಟಗಳಿಗೆ ಹೋದಾಗೆಲ್ಲ, ಅಂದರೆ ಈಚಿನ ಸುಮಾರು 30 ವರ್ಷಗಳಲ್ಲಿ ನಾನು ನಿಮ್ಮೊಡನೆಯೂ ಇದ್ದೆ. ಆದರೆ ಮುಖತ್ತ ಭೇಟಿ ಮತ್ತು ನಿಮ್ಮ ಕಲಾಪದಲ್ಲಿ ನೇರ ಭಾಗಿಯಾಗುತ್ತಿರುವುದು ಇದೇ ಮೊದಲು. ಋಷಿ 1990ರ ದಶಕದಲ್ಲಿ ಸುರತ್ಕಲಿನ KREC ವಿದ್ಯಾರ್ಥಿ. ಇಂದು ನನಗೆ ಸೈಕಲ್ ಒಡನಾಡಿಯಾಗಿ ಬರುತ್ತಿರುವ ಗೋಪಾಲಕೃಷ್ಣ ಬಾಳಿಗ ಕೃಷಿಗೆ ಕನಿಷ್ಠ 10 ವರ್ಷ ಹಿರಿಯ. ಬಾಳಿಗ 1980ರ ದಶಕದ KREC ವಿದ್ಯಾರ್ಥಿ. ಅಂದು ನಮ್ಮ ಪರ್ವತಾರೋಹಣ ಸಪ್ತಾಹದಿಂದ ಪ್ರಭಾವಿತರಾದರು. ಹಾಗೆ ಹುಟ್ಟಿಕೊಂಡ KREC ಸಾಹಸ ಸಂಘಕ್ಕೆ ಉದ್ಘಾಟನಾ ಕಲಾಪ ಕೊಟ್ಟದ್ದೇ ನಮ್ಮ ಬಳಗ. ಬಾಳಿಗ KREC ಬಿಟ್ಟ ಮೇಲೆ ಮಲಗಿದ್ದ ಸಾಹಸ ಸಂಘಕ್ಕೆ ಮರುಜೀವ ಕೊಟ್ಟದ್ದು ಇದೇ ಋಷಿರಾಜ್ ಎನ್ನುವುದು ಒಂದು ಆಶ್ಚರ್ಯಕರ ಆಕಸ್ಮಿಕ. ಬಹುಶಃ ಎಳವೆಯಲ್ಲಿ ಸಿಕ್ಕ ಈ ವೈವಿಧ್ಯ ಪುಟವಿಟ್ಟ ಋಷಿಯ ಪ್ರತಿಭೆ ವೃತ್ತಿರಂಗದಲ್ಲಿ ವಿದೇಶಿ ಗಮನದವರೆಗೂ ಬೆಳೆದದ್ದು ವಿಶೇಷವಲ್ಲ. ಅದರಲ್ಲೇ ಕಳೆದು ಹೋಗದೆ ಹಣಗಳಿಕೆಯನ್ನು ಮೀರಿದ ಜೀವನಾಸಕ್ತಿಗಾಗಿ ಸ್ವಸ್ಥಾನವಾದ ಸಾಸ್ಥಾನಕ್ಕೆ ಮರಳಿ ಸ್ವತಂತ್ರ ವೃತ್ತಿಪರನಾಗುವಂತೆ ನಿಂತದ್ದು ಖಂಡಿತವಾಗಿಯೂ ವಿಶೇಷವೇ. ವಿರಾಮದ ಪಟ್ಟಾಂಗಗಳು ಬೆಳೆಯುವುದರ ನಡುವೆ ಉಪಾಧ್ಯಾಯರು ಪುಟ್ಟ ಗ್ಯಾಸ್ ಒಲೆಯಲ್ಲಿ ಕಾಫಿ ಕಾಯಿಸಿಕೊಟ್ಟರು. ಮಧ್ಯಾಹ್ನದ ಊಟ ತಡವಾದ್ದರಿಂದ ತಿಂಡಿ ತಿನ್ನುವ ಉತ್ಸಾಹ ಯಾರಿಗೂ ಇರಲಿಲ್ಲ. ಸೂರ್ಯಪ್ರಭೆ ಮಾಸುತ್ತಿದ್ದಂತೆ ಚಂದ್ರ ವರ್ಚಸ್ಸು ಏರಿಸಿಕೊಂಡ. ಒಂಟಿ ಮಲಬಾರಿ ಹಕ್ಕಿ ಹಗಲಿನ ವಿದಾಯಕ್ಕೊಂದೆರಡು ರಾಗಾಲಾಪಗಳನ್ನು ಎಸೆಯುತ್ತಿದ್ದಂತೆ ಕಿರು ಹಕ್ಕಿಯುಲಿಗಳು ವಿರಳವಾಗುತ್ತಾ ಹೋಯಿತು. ಮರಗಳೆತ್ತರದಲ್ಲಿ ಸಂಜೆ ಎರಳಿನ ಯಾವುದೋ ಹೂವಿನ ಗಮಲು ಏರಿರಬೇಕು. ಸಂಗೀತ ಮುಗಿದ ಮೇಲೂ ಶ್ರುತಿ ತುಸು ಮುಂದುವರಿದಂತೆ ಸ್ವಲ್ಪ ಹೊತ್ತು ಕಾಡೆಲ್ಲ ಜೇನು ಝೇಂಕರಿಸಿತು. ಕೆಲಕಾಲದಲ್ಲೇ ಮಸಳುತ್ತಾ ಹಗಲಿಗೆ ಮುಕ್ತಾಯ ಹಾಡಿತು. ಸೌದೆ ಒಲೆಯ ಮೇಲೆ ಗಂಜಿ ಕೊತಗುಡತೊಡಗಿತು. ಸಿಲ್ಪಾಲಿನ್ ಶೀಟ್ ನಡುವೆ ಸಣ್ಣ ಮರದ ಕೊಚ್ಚು ಮಣೆ ಇಟ್ಟು ಉಪಾಧ್ಯರು ಕುಳಿತರೆ ನಾವೆರಡು 3 ಮಂದಿ ಸುತ್ತುಗಟ್ಟಿ ನೀರುಳ್ಳಿ ಟೊಮ್ಯಾಟೊ ಮೆಣಸು ಕೊಚ್ಚುವ ಕೆಲಸ ನಡೆಸಿದೆವು. ಹಾಗೆ ಇನ್ನೊಂದು ದಿಕ್ಕಲ್ಲಿ ಬೆಳಕು ಹಾಗೂ ಆತ್ಮರಕ್ಷಣೆ ಎನ್ನುವಂತೆ ಶಿಬಿರಾಗ್ನಿಯನ್ನು ಎಬ್ಬಿಸಿದೆವು. ವಿರಾಮದಲ್ಲಿ ಗಂಜಿ ಕಿಚಡಿ ಮೊಸರು ಉಪ್ಪಿನಕಾಯಿಗಳನ್ನು ಮನಸಾರೆ ಸವಿದು ದಣಿದೆವು. ಬೆಳಿಗ್ಗೆ ಬೇಗನೆದ್ದ, 4-5 ಕಿಲೋಮೀಟರ್ ಹೊರೆ ಸಹಿತ ನಡೆದ, ಮಾಡಲೇನೂ ಕೆಲಸವಿಲ್ಲದ ಸ್ಥಿತಿ ಯಾರನ್ನೂ ಕಾಡಿದಂತಿರಲಿಲ್ಲ. ಸುಬ್ಬಣ್ಣನಿಗೆ ಅದೇನೋ ಪ್ರೆಷರ್ ಕುಕ್ಕರ್ಗಳ ಬಗ್ಗೆ ರಾತ್ರಿ ಇಡೀ ಉಪಾಧ್ಯಾಯರೊಡನೆ ಚರ್ಚಿಸುವ ಉಮೇದು. ಹೊರಡುವ ಮುನ್ನ ಉಪಾಧ್ಯಾಯರು ಶಿಬಿರಾಗ್ನಿ ಸಮಕ್ಷದಲ್ಲಿ ಸ್ವಾರಸ್ಯಕರವಾಗಿ ಹರಟಲೆಂದೇ ಕೆಲವು ವಿಚಾರಗಳ ಪಟ್ಟಿ ಮಾಡಿದ್ದರಂತೆ. ಆದರೆ ಹೊರಡುವ ಸಂಭ್ರಮದಲ್ಲಿ ಚೀಟಿಯನ್ನೇ ಮರೆತು ಬಂದಿದ್ದರು. ಹಾಗೆಂದ ಮಾತ್ರಕ್ಕೆ ಸಂಶೋಧನೆ, ಜನಾಭಿಪ್ರಾಯ ಸಂಗ್ರಹ ಮತ್ತೆ ಪರಿಷ್ಕರಣೆಗಳ ಸರಣಿಯಲ್ಲಿ ದಶಾವತಾರ ಕಂಡ ಕೆರೆಮಣೆಯ ಕಥೆಗಳಿಗೆ ಅವರಲ್ಲಿ ಏನೂ ಕೊರತೆ ಆಗಲಿಲ್ಲ. ನಾನು ಮಾತಿನ ಒಗ್ಗರಣೆಯಲ್ಲೂ ರಾಯರು ಮೌನಾಸ್ವಾದನೆಯಲ್ಲೂ ಧಾರಾಳ ರುಚಿ ಕಂಡೆವು. ಪಾಪ ಋಷಿ ಇನ್ನೂ ಹೆಚ್ಚನ್ನೇ ಬಯಸಿ ಬಂದಿದ್ದರೂ ನಿದ್ರೆಯ ಲೆಕ್ಕ ಯಾಕೋ ವಿಜಯ ಮಲ್ಲಿನ ಸಾಲದಂತೆ ಬಾಧಿಸಿತ್ತು. ಬೆಂಗಳೂರಿನಿಂದ ರಾತ್ರಿ ಪಯಣಿಸಿದ ನಿದ್ದೆಗೇಡಿತನ, ಬೆಳಿಗ್ಗೆ ಕಾರು ಚಲಾಯಿಸಿ ಮತ್ತೆ ಅಸೀಮ ಭಾರ ಹೊತ್ತು ನಡೆದದ್ದು ಎಲ್ಲ ಚಕ್ರ ಬಡ್ಡಿಯಾಗಿ ಕಾಡಿದ್ದಕ್ಕೆ ಮೊದಲು ಗುಡಾರ ಸೇರಿದರು. ನಾವೆಲ್ಲ ಅದೇ ಶಿಲ್ಪಾಲಿನ ಹಾಸಿನ ಮೇಲೆ ಶಿಬಿರಾಗ್ನಿಯತ್ತ ಕಾಲು ಚಾಚಿ ಬೆನ್ನ ಹುರಿಗೆ ವಿಶ್ರಾಂತಿ ಕೊಟ್ಟೆವು. ದೂರದಲ್ಲೆಲ್ಲೋ ಆಕಾಶ ಗುರುಗುಟ್ಟಿ ನಮ್ಮತ್ತ ಕೇವಲ ತೆಳು ಮೇಘದೂತರನ್ನಷ್ಟೇ ಕಳಿಸಿತ್ತು. ಹಾಗಾಗಿ ನಿರೀಕ್ಷೆಯಂತೆ ತಂಗಾಳಿ ತೀಡುವ, ನಕ್ಷತ್ರ ಎಣಿಸುವ ಸುಖ ವಂಚಿತರಾದೆವು. ಆದರೆ ಮಳೆ ಬಂದರೆ ಎನ್ನುವ ಆತಂಕ ಕಳೆದದ್ದರಿಂದ ಎಚ್ಚರಿಕೆಗಳನ್ನು ಬಿಟ್ಟು ವಾತಾವರಣದ ಸಹಜ ತಂಪಿಗೆ ಶಿಬಿರಾಗ್ನಿಯ ಬಿಸುಪಿಗೆ ಮೈ ಒಡ್ಡಿ ಒಬ್ಬೊಬ್ಬರೇ ನಿದ್ದೆಗೆ ಜಾರಿದರು. ನನಗೆ ಮಾತ್ರ ಈಚಿನ ದಿನಗಳಲ್ಲಿ ನಿದ್ದೆ ಕಡಿಮೆ. ಇನ್ನು ಹೊಸ ಸ್ಥಳ ಕಾಡಾದ್ದರಿಂದ ತಂಡದ ಕಾವಲು ಮತ್ತು ಬೆಂಕಿಯ ನಿರಂತರತೆ ಕಾಪಾಡಿಕೊಳ್ಳುವ ಅಗತ್ಯಗಳೆಲ್ಲ ಇದ್ದುದರಿಂದ ಕುಳಿತೇ ಕಾಲ ಕಳೆದೆ. ದೊಡ್ಡ 2 ಮರದ ಬೊಡ್ಡೆಗಳನ್ನು ಕತ್ತರಿ ಹಾಕಿ ನಡುವಿಗೆ ಪುಡಿ ಸೌದೆ ಹಾಕಿ ಬೆಂಕಿ ತೊಡಗಿಸಿದ್ದೆವು. ಬೊಟ್ಟೆಗಳು 4 ಎರಡಾಗಿ ಪುಡಿಗಳನ್ನೆಲ್ಲ ಸಂಗಮಿಸಿ ವಾಟೆಗಳ ಪುಟ್ಟ ಬಣವೆಯನ್ನೂ ಕರಗಿಸಿ ರಾತ್ರಿ ಹಗಲಾಗುವುದರೊಳಗೆ ಬೂದಿಯಾಗಿತ್ತು. ಹಾಗೆಂದು ಭಾರಿ ಕಿಚ್ಚೆಯನ್ನು ಎಬ್ಬಿಸಲಿಲ್ಲ. ಆದರೆ ಹಳದಿ ಮಿಶ್ರಿತ ಕೆನ್ನಾಲಿಗೆ ಕುಣಿಯುವ, ಆಗೀಗ ವಾಟೆ ಸಿಡಿಯುವ ಚಂದ ರಾತ್ರಿ ಇಡೀ ಉಡಿಸಿಕೊಂಡಿದ್ದೆ. ಸುತ್ತಣ ಕಾಡು ಮರವಟ್ಟು ನಮ್ಮನ್ನು ನೋಡುವುದರಲ್ಲೇ ಮೌನಿಯಾದಂತಿತ್ತು. ಎಲ್ಲೋ ದೂರಕ್ಕೊಮ್ಮೆ ಯಾವುದೋ ಜೀವಿ ಪ್ರಿಯೇ ಎಂದಂತೆ, ಇನ್ನೆಲ್ಲೋ ಮೂಲೆಯಿಂದ ಇಲ್ಲೇ ಇದ್ದೇನಲ್ಲ ಎಂದಂತೆ ಕೇಳಿದ್ದಿತ್ತು. ಅದೆಷ್ಟೋ ಹೊತ್ತಿಗೆ ಒಮ್ಮೆ ನನ್ನ ಹಿಂದೆಯೇ ಕಾಡಿನೊಳಗೆ ದಡಾರನೆ ಏನೋ ಬಿದ್ದು ಸದ್ದು ನನ್ನ ಒಂದಷ್ಟು ಎದೆ ಬಡಿತವನ್ನೇ ತಪ್ಪಿಸಿದ್ದು ಆಯಿತು. ಆ ಸದ್ದನ್ನು ಮತ್ತೆ ದಿವ್ಯ ಮೌನ ಹಿಂಬಾಲಿಸಿದ್ದರಿಂದ ಊಹೆಗಳ ಸಂಸ್ಕಾರ ಮಾಡಿದೆ. ಎಲ್ಲೋ ಭಾರಿ ಕುಂಬು ಕೊಂಬೆಯೋ ಮರವೋ ಬಳ್ಳಿ ಬಂಧನಗಳನ್ನು ಹರಿದು ನೆಲ ಕಚ್ಚಿದ್ದಿರಬೇಕು. ನಂದು ಸ್ವಲ್ಪ ಚಳಿ ಪ್ರವೃತ್ತಿ ಮಾರಾಯರೇ ಎಂದುಕೊಂಡೇ ಸುಂದರರಾಯರು ಮಲಗೋ ಚೀಲ ಬಳಸಿದ್ದರು. ಅವರು ಉಪಾಧ್ಯರು ಆಗಿಂದಾಗ ನಿದ್ರೆಯ ವಿವಿಧ ಅಧ್ಯಾಯಗಳ ನಡುವೆ ನನ್ನನ್ನು ವಿಚಾರಿಸಿಕೊಂಡಂತಿತ್ತು. ಸಹಜ ನಿಟ್ಟು ಸಿರಿಗೆಲ್ಲ ಅಮ್ಮನನ್ನು ಕಳೆದುಕೊಳ್ಳುತ್ತಿದ್ದ ಸುಬ್ರಹ್ಮಣ್ಯ ಮಾತ್ರ ನಿದ್ರಾಲೋಕದ ದೀರ್ಘ ಓಟದಲ್ಲಿದ್ದ. ಸದ್ದು ಭಂಗಿಗಳ ಪರಿಚಯಕ್ಕೆ ನಿಲುಕದಂತೆ ಗೂಡಾರದೊಳಗಿದ್ದ ಋಷಿಯಂತೂ ಮ್ಯಾರಥಾನ್ ಓಟದಲ್ಲೇ ಇದ್ದಿರಬೇಕು. ನಡುರಾತ್ರಿ 2 ಗಂಟೆಯ ಸುಮಾರಿಗೆ ಉಪಾಧ್ಯರು ಮತ್ತೆ ಸ್ಟವ್ ಹಚ್ಚಿ ಆಸಕ್ತರಿಗೆ ಕಾಫಿ ಕಾಯಿಸಿದರು. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಕಾಫಿ ಸೇವನೆಯ ನಂತರ ಸುಬ್ರಹ್ಮಣ್ಯ ಗೂಡಾರದ ಒಳಗೂ ಉಪಾಧ್ಯರು ಮೊದಲಿನಂತೆಯೂ ನಿದ್ರೆ ಮುಂದುವರಿಸಿದ್ದರು. 3 ಗಂಟೆಯ ಮೇಲೆ ಉಳಿದೆಲ್ಲರೂ ತುಸು ಜಾಗೃತರಿದ್ದಂತೆ ಕಾಣಿಸಿದಾಗ ನಾನು ಇದ್ದಲ್ಲೇ ಮೈ ಚಾಚಿ ನಿದ್ದೆ ಕದಿಯುವ ಯತ್ನ ಮಾಡಿದೆ. ಮರು ಹಗಲಿನ ಚಟುವಟಿಕೆಗಳಿಗೆ ಬೇಕಾದ ವಿಶ್ರಾಂತಿಯಂತೂ ಸಿಕ್ಕೇ ಸಿಕ್ಕಿತು. ಅದಕ್ಕೂ ಮುಖ್ಯವಾಗಿ ನನ್ನ ತಲೆಯೊಳಗೆ ಆ ಜಾಗೆಯ ವಿಕಾಸದ ಚಿತ್ರಗಳು ಮಧುರವಾದ ನೆನಪಿನ ಮೆರವಣಿಗೆಯಲ್ಲಿ ಸಾಗುತ್ತಲೇ ಇದ್ದು ರಾತ್ರಿ ಕಳೆಯುವ ಶ್ರಮವನ್ನು ಹಗುರಾಗಿಸಿತ್ತು. ಈ ಸ್ಥಳದ ಮೊದಲ ದರ್ಶನದಲ್ಲಿ ಇಲ್ಲಿ ಅದೆಷ್ಟು ಮಹಾಮರಗಳಿದ್ದವು. ಮರಗಳ್ಳನ ಇಲಾಖೆಯ ಬೇಜವಾಬ್ದಾರಿಯಲ್ಲಿ ಅವೆಲ್ಲ ಹೇಗೆ ಸೂರೆ ಹೋಯಿತು ಎನ್ನುವ ವಿಷಾದದ ಎಳೆ ಮೊದಲು ಬಂತು. ಅದನ್ನು ಮೀರಿದ ಸಂತೋಷದ ಎಳೆ ಮರನಾಯಿಯನ್ನು ಗುರುತಿಸಿದ 2 ರಾತ್ರಿಯ ಶಿಬಿರವಾಸ. ಮತ್ತೂ ಅರ್ಥಪೂರ್ಣ ಕಲಾಪ ಸರಣಿಗೆ ಕಾರಣವಾದ ಮೊದಲ ಕಪ್ಪೆ ಶಿಬಿರ. ಆ ಮಳೆಗಾಲದ ನಟ್ಟಿರುಳಿನಲ್ಲಿ ಇದೇ ನೆಲದ ಚಿತ್ರ ಅದೆಷ್ಟು ಭಿನ್ನ, ಅನುಭವ ಅದೆಷ್ಟು ರೋಚಕ. ಹಳ್ಳಿಯ ಸಮುದಾಯ ಭವನದಲ್ಲಿ ದೇವೇಗೌಡರು ಕೊಟ್ಟ ಬಿಸಿ ಬಿಸಿ ರಾತ್ರಿ ಊಟ ಮುಗಿಸಿದ್ದೆವು. ಕಾಲಿನಿಂದ ತಲೆಯವರೆಗೆ ನೀರ ನಿರ್ಬಂಧಿಸುವ, ಚಳಿ ತೊಡೆಯುವ, ಜಿಗಣೆ ತಡೆಯುವ ಉಡುಪು ತೊಡಪುಗಳಲ್ಲಿ ಬಂದಿಯಾಗಿ ವ್ಯಾನಿನ ಬಿಸುಪಿನಲ್ಲಿ ಇಲ್ಲೇ ದಾರಿ ಬದಿಗೆ ಬಂದು ಇಳಿದಿದ್ದರು. ಬಿರುಮಳೆಯೇನೂ ಇರಲಿಲ್ಲ, ಆದರೆ ಸ್ವಯಿಗುಟ್ಟುವ ಗಾಳಿಯಲ್ಲಿ ಸವಾರಿ ಹೊರಟ ದಪ್ಪ ದಪ್ಪ ಹರಿಗಳ ಆಟವೇನೂ ಕಡಿಮೆ ಇರಲಿಲ್ಲ. ಕಾಲು ದಾರಿಗಳೆಲ್ಲ ತೊರೆಗಳು, ತೊರೆಯೋ ಸೊಂಟ ಮಟ್ಟದ ಪ್ರವಾಹ. ಕಚಪಚ ಕೆಸರು, ಪ್ರತಿ ಹೆಜ್ಜೆಗಂಟುವ ಜಿಗಣೆ ನಂಟು, ಕುಸಿದ ಮೋಡ, ಉಕ್ಕಿದ ಹಸಿರ ಸಂಭ್ರಮದಲ್ಲಿ ನಮ್ಮ ಅಸಾಧಾರಣ ಶಕ್ತಿಯ ಬೆಳಕೋಲುಗಳು ಬಡವಾಗುತ್ತಿದ್ದು ನಮ್ಮನ್ನು ದಿಕ್ಕೆಡಿಸಿಯೇ ಬಿಡುತ್ತಿದ್ದು. ಅಸ್ಪಷ್ಟದಲ್ಲಿ ಅದೇನು ಮಹಾಮರವೋ ಬಂಡೆಯೋ ಎಂದು ಲೆಕ್ಕಾಚಾರ ಕಿಳಿಯುವಾಗ ಒಂಟಿ ಸಲಗವೂ ಇರಬಹುದೆಂಬ ಯೋಚನೆಯನ್ನು ಕಳಚಿಕೊಳ್ಳಲು ಕಷ್ಟಪಟ್ಟಿದ್ದೆವು. ಆಗ ಇನ್ನೂ ವಿದ್ಯುತ್ ಬೇಲಿ ಬಂದಿರಲಿಲ್ಲ. ಇಷ್ಟಾಗಿಯೂ ಪ್ರತಿ ಗಿಡ ಕಡ್ಡಿಯಲ್ಲೂ ಅದೇನು ಜೀವದುಬ್ಬರ, ಕಪ್ಪೆಗಳೋ ಕಪ್ಪೆಗಳು. ವಿಭಿನ್ನ ಸ್ಥಾಯಿಯಲ್ಲಿ, ರೂಪದಲ್ಲಿ, ಶೈಲಿಯಲ್ಲಿ ಕರೆದೇ ಕರೆಯುತ್ತಿತ್ತು ಮಂಡೂಕ ಸೈನ್ಯ. ಹಗಲಿಡೀ ಕೆವಿ ಗುರುರಾಜ್ ಕೊಟ್ಟ ಸ್ವಾರಸ್ಯಕರ ಪಾಠಕ್ಕೆ ಇಲ್ಲಿ ಅದೆಷ್ಟು ರೂಪದರ್ಶಿಗಳು, ಗಾಯಕರು, ವೀರಾಳುಗಳು. ಸಣ್ಣ ಪುಟ್ಟ ಕೊಸರಾಟದೊಡನೆ ನಮ್ಮ ಕೈಗಳಿಗೆ ಧಾರಾಳ ದಕ್ಕುತ್ತಿದ್ದ ಕೆಲವನ್ನು ಹಿಡಿದು ಲಕ್ಷಣಗಳನ್ನು ಗುರುತಿಸಿ ಚರ್ಚಿಸಿ ಚಿತ್ರ ತೆಗೆದು ಮತ್ತೆ ಬಿಟ್ಟರೂ ಬಿಡಲಾಗದ ಮೋಹ. ವಿವರಿಸುತ್ತಾ ಹೋದರೆ ಪುಟ ತುಂಬಬಹುದೇ ವಿನ ವಿಷಯ ಮುಗಿಯುವಂಥದ್ದಲ್ಲ. ಆ ಸಾವಿರ ಸಾವಿರದ ಸೈನ್ಯ ಈಗ ಮತ್ತೆ ಹೊಸದೇ ಮಳೆ ಮಹಾಕಾವ್ಯ ಸಾಕ್ಷಾತ್ಕಾರಕ್ಕೆ ಅದೆಂತೆಂಥ ವಾಲ್ಮೀಕಿಗಳಲ್ಲಿ ಧ್ಯಾನಸ್ಥವಾಗಿವೆಯೋ ಎಂದು ಯೋಚಿಸುವ ಸಂತೋಷಕ್ಕೆ ಕೊನೆಯಿಲ್ಲ. ಆದರೆ ಕಾಂಕ್ರೀಟ್ ದಾರಿ, ಇಂಟರ್ಲಾಕ್ ಪರಿಸರ, ಪ್ರವಾಸೋದ್ಯಮದ ಹಣಗಳಿಗೆ ಏನು ಕಳೆದುಕೊಳ್ಳುತ್ತಿದ್ದೇವೆ ಎಂಬ ಅಂದಾಜು ಇಲ್ಲದ ಅಧಿಕಾರಿ ರಾಜಕಾರಣಿಗಳನ್ನು ಎಣಿಸುವಾಗ ಆ ಜೀವ ವೈವಿಧ್ಯ ಮತ್ತೆ ಮೆರೆಯುವುದುಂಟೆ ಎಂದು ಸಂಶಯವೂ ಕಾಡುತ್ತದೆ. ಅಷ್ಟರಲ್ಲಿ ಬೆಳಗಾಯಿತು. ಪ್ರಾತರ್ವಿಧಿಗಳು, ಕಾಫಿಯ ಹೊಸದೇ ಪಾಕ, ಮೊಸರ ಅವಲಕ್ಕಿಯ ರುಚಿಕರ ಕೂಟ ಮುಗಿಸಿ ಶಿಬಿರ ಎತ್ತಿದೆವು. ಉಳಿದ 2 ಮೋಟು ಕೊಳ್ಳಿಯನ್ನು ನುರಿದು ಕೆಂಡ ಬೂದಿಯನ್ನೆಲ್ಲ ಗುಪ್ಪೆ ಮಾಡಿ ಎಲ್ಲಕ್ಕೂ ಧಾರಾಳ ನೀರು ಕುಡಿಸಿ ಮತ್ತೆ ಕಾರೇರಿದೆವು. ದೇವೇಗೌಡರ ಹೋಟೆಲ್ ಅಂಗಳದಲ್ಲಿ ಕಾರಿಟ್ಟು ಸಣ್ಣ ಚಾರಣದ ಬಯಕೆಗಾಗಿ ಕನ್ನಡಿ ಕಲ್ಲಿನತ್ತ ಹೆಜ್ಜೆ ಹಾಕಿದೆವು. ಸಮುದಾಯ ಭವನದ ಹಿತ್ತಲಿನಲ್ಲಿ ಹಾಯ್ದು ಹಳ್ಳಿ ಮನೆಗಳ ಸಮೂಹವನ್ನು ಬಳಸಿ ಹೋಗುವ ದಾರಿ ಅನುಸರಿಸಿ ಎರಡೆರಡು ಎಡಗವಲು ಹಿಡಿದು ಕಾಲುದಾರಿ ಅನುಸರಿಸಿದೆವು. ಗುಡ್ಡೆಯ ತೆರೆಮೈಯ ಹುಲ್ಲು ಮೇಯಲು ಹೋಗುವ ಅಸಂಖ್ಯ ಜಾನುವಾರು ಜಾಡುಗಳಲ್ಲಿ ತುಸು ಮೇಲೆ ತುಸು ಕೆಳಗೆ ಎಂದು ನಮಗೆ ಒಲಿದದ್ದನ್ನು ಅನುಸರಿಸುತ್ತಾ ನಡೆದವು. ಮರಗಿಡಗಳ ಮರೆ ಕಳೆಯುತ್ತಿದ್ದಂತೆ ಕೊಳ್ಳದ ಬಿಸಿಲೆ ಘಾಟಿದಾರಿಯಲ್ಲಿ ಟಿಪ್ಪರ್ ಲಾರಿಗಳು ಹೊರೆ ಹೊತ್ತು ಚಿತ್ಕರಿಸುತ್ತಾ ಸಾಗಿದ್ದು ಕಾಣಿಸಿತು. ಅದೇ ಸಮಯದಲ್ಲಿ ಇನ್ನೂ ಆಚಿನ ಕುಮಾರಧಾರ ಕೊಳ್ಳದ ಆಳದಿಂದ ದಿಗ್ಗಜ ಕುಮಾರ ಪರ್ವತ ಕತ್ತಿಗೆ ಶ್ವೇತ ಸುಂದರ ಮೋಡದ ಶಾಲು ಸುತ್ತಿ ಆಕಾಶ ಸಂವಾದ ನಡೆಸಿದ್ದ. ನಾವು ಸುಮಾರು ಒಂದು ಗಂಟೆಯ ಅವಧಿಯೊಳಗೆ ಕನ್ನಡಿ ಕಲ್ಲಿನ ನೆತ್ತಿಯಲ್ಲಿದ್ದೆವು. ಮಲಗಿ ಕೊಳ್ಳ ಇಳುಕಿದ್ದಕ್ಕೆ ಲೆಕ್ಕವಿಲ್ಲ. ವಿವಿಧ ಮೂಳೆಗಳಲ್ಲಿ ನಿಂತು ಶಿಖರ ಸಾಲಿನುದ್ದಕ್ಕೆ ಕತ್ತು ಚಾಚಿದ್ದಕ್ಕೆ ಮಿತಿಯೇ ಇಲ್ಲ. ಬಿಸಿಲಿನ ಹೊಡೆತಕ್ಕೆ, ನೀರು ಕುಡಿಯುವುದಕ್ಕೆ, ಚಿತ್ರ ತೆಗೆಯುವುದಕ್ಕೆ ಮುಕ್ತಾಯ ಇಲ್ಲ ಎಂದು ಅರಿವಾದಾಗ ಮರಳಿ ಹೊರಟೆವು. 11:00 ಮತ್ತೆ ಬಿಸಿಲೆ ಗೇಟ್ ತಲುಪಿದ್ದೆವು. ಬೆಳಗ್ಗೆ ಧಾರಾಳ ಕಲಸಿದ್ದ ಮೊಸರವಲಕ್ಕಿ ಉಳಿದದ್ದನ್ನು ಹೊಟ್ಟೆಗಿಳಿಸಿ ತಂಪಾದೆವು. ಸುಬ್ಬಣ್ಣ ಬಂದಂತೆ ಒಂಟಿಯಾಗಿ ಬೆಂಗಳೂರಿನತ್ತ ಹೋದ. ಕೆಲವೇ ಮಿನಿಟುಗಳಲ್ಲಿ ಮತ್ತದೇ ಆನಂದ್ ರಾಜ್ ಲಾರಿ ನಮಗಾಗಿಯೇ ಎಂಬಂತೆ ಹೊರೆ ಹೊತ್ತು ಬಂತು. ಲಾರಿಯಲ್ಲಿ ಘಟ್ಟ ಇಳಿಯುತ್ತಾ ಸಾಗಿದ್ದಂತೆ ಹಿಮ್ಮುರಿತಿರುವೊಂದರ ಬಳಿ ಆನಂದ್ ರಾಜ್ಗೆ ಕನ್ನಡಿ ಕಲ್ಲಿನ ದರ್ಶನ ಮಾಡಿಸಿದೆವು. ವಾರಗಟ್ಟಳೆ ಇಂಥ ಪರಿಸರಗಳಲ್ಲಿ ಓಡಾಡುವಾಗ ತಿಳಿದುಕೊಳ್ಳುವ, ಹೋಗಿ ಅನುಭವಿಸುವ ಆನಂದ ರಾಜನು ಆತ ಆಗಬಹುದು ಎನ್ನುವುದು ನಮ್ಮ ಅಂದಾಜು. ಆದರೆ ಆತ ಅಯ್ಯೋ ಎಲ್ಲೂ ಲಾರಿ ಬಿಟ್ಟು ಇಳಿಯಲ್ಲಪ್ಪ ಎಂದು ಉದ್ಗರಿಸಿದ. ಮತ್ತೆ ನೋಡಿದರೆ ರಸ್ತೆ ಕೆಲಸವಾಗುತ್ತಿದ್ದಲ್ಲಿ ಒಂದೆರಡು ಬಾರಿ ಒಂಟಿ ಕಾಡಾನೆ ಬಂದು ಇವರೆಲ್ಲರನ್ನು ಹೆದರಿಸಿ ಬಿಟ್ಟಿತ್ತಂತೆ. ಅನಿವಾರ್ಯವಾಗಿ ಅಡ್ಡಹೊಳೆಯಲ್ಲಿ ಮೀಯುವುದಿದ್ದಾಗ ಯಾರಾದರೊಬ್ಬರು ಕಣ್ಗಾವಲು ನಡೆಸುತ್ತಾರಂತೆ. ಆಗ ನೆನಪಾಯಿತು ವ್ಯಾಸಭಾರತದ ಖ್ಯಾತ ಶ್ಲೋಕ, ಕಾಡಿದ್ದರೆ ಹುಲಿ ಉಳಿಯುತ್ತದೆ, ಹುಲಿ ಇದ್ದರೆ ಕಾಡು ಉಳಿಯುತ್ತದೆ. ಆನಂದ್ ರಾಜ್ ಹಿಂದಿನ ದಿನವೇ ನಾವು ಪ್ರಯಾಣಿಸಿದ್ದಕ್ಕೆಂದು ಕೊಡ ಹೋದ ಹಣವನ್ನು ನಿರಾಕರಿಸಿದ್ದರು. ಎರಡನೇ ದಿನ ಅಡ್ಡಹೊಳೆಯಲ್ಲಿ ನಾವು ಅವರಿಗೆ ನಮ್ಮಲ್ಲಿದ್ದ ಬಾಳೆಕಾಯಿ ಚಿಪ್ಸಿನ ಇನಾಮಾದರೂ ಕೊಡುವುದೆಂದುಕೊಂಡೆವು. ಆದರೆ ಈ ವಲಯದ ಒಟ್ಟಾರೆ ಊಟ ತಿಂಡಿಗಳಲ್ಲಿ ತನ್ನ ಹೊಟ್ಟೆ ಬಳಲಿದ ನೆಪ ಹೇಳಿ ಆತ ಅದನ್ನು ಸವಿನಯ ನಿರಾಕರಿಸಿ ಪರೋಕ್ಷವಾಗಿ ಸೌಜನ್ಯದಲ್ಲಿ ನಮ್ಮನ್ನು ಸೋಲಿಸಿದರು. ಅಡ್ಡಹೊಳೆಯಿಂದ ನಾವು ಸಾಕಷ್ಟು ಚುರುಕಾಗಿಯೇ ಇಳಿನಡೆಯಲ್ಲಿದ್ದೆವು. ಅರ್ಧದಾರಿಯಲ್ಲಿ ಜಲಯೋಜನೆಯ ಹಿರಿಯರು ಮತ್ತೆ ಸಿಕ್ಕಿದರು. ಅವರಿಗೊಬ್ಬ ಇಲಾಖಾ ನೌಕರ ತೈನಾತಿ. ಅವರಿಂದ ತುಸು ಹಿಂದಿದ್ದ ಎರಡನೇ ನೌಕರ ತಲೆಯ ಮೇಲೆ ದೊಡ್ಡ ಹಾಟ್ ಬಾಕ್ಸಿನಲ್ಲಿ ಆ ಹಿರಿಯರ ಮಧ್ಯಾಹ್ನದ ಊಟ ಹೊತ್ತಿದ್ದ. ಎರಡನೆಯವನಿಗೆ ನಮ್ಮ ವೈಚಾರಿಕ ಸ್ತರ ತಿಳಿದಂತಿತ್ತು. ಆತ ನಮ್ಮ ಬಳಿ ಮೆಲು ಧ್ವನಿಯಲ್ಲಿ ಇಂಥವರನ್ನು ನಂಬಿದರೆ ಕಾಡು ಉಳಿದ ಹಾಗೆ ಎಂದು ವ್ಯಂಗ್ಯ ನಗೆ ಕೊಟ್ಟು ಜಾರಿಕೊಂಡ. ಬೂದಿ ಚೌಡಿಯ ಗೇಟು ಹತ್ತಿರವಾಗುತ್ತಿದ್ದಂತೆ ಅನಿರೀಕ್ಷಿತವಾಗಿ ಎದುರಿನಿಂದ ಎರಡು ಜನ ಏನೋ ವಿಶಿಷ್ಟ ಚೀಲ ಹ್ಯಾಂಡಲ್ಗೆ ನೇಲಿಸಿಕೊಂಡು ಒಂದು ಮೋಟಾರ್ ಸೈಕಲ್ನಲ್ಲಿ ದಾಟಿ ಹೋದರು. ಯಾರೋ ತಿಳುವಳಿಕೆ ಇಲ್ಲದವರು ಎಂದೇ ನಾವು ಗ್ರಹಿಸಿ ಅಪಾರ ಕರುಣೆಯಲ್ಲಿ ಬೈಕ್ ದಾಟಲ್ಲ, ದಾರಿ ಬಂದ್ ಆಗಿದೆ ಎಂದು ಬೊಬ್ಬೆ ಹಾಕಿ ಹೇಳಿದೆವು. ಆದರೆ ನಾವು ನಮ್ಮ ಕಾರು ತಲುಪಿ ನಿಧಾನಕ್ಕೆ ಚೀಲ ಗೀಲ ಹೊಂದಿಸುತ್ತಿದ್ದಂತೆ ಆ ಬೈಕ್ ಮರಳಿ ಬಂತು. ಈಗ ಅದರಲ್ಲಿ ಮೂವರಿದ್ದರು. ಹೋದವರ ಜೊತೆಗೆ ಸಮವಸ್ತ್ರದಲ್ಲೇ ಇದ್ದ ಅರಣ್ಯ ಇಲಾಖಾ ನೌಕರನೊಬ್ಬ. ಮೂವರು ಗೆಳೆತನದಲ್ಲೇ ಗೇಟಿನ ಬಳಿಯ ಕಲ್ಲು ರಾಶಿಯ ಮೇಲೆ ಬೈಕನ್ನೆತ್ತಿ ಈತ ದಾಟಿಸಿದರು. ನಾನು ಒಟ್ಟಾರೆ ಫೋಟೋ ತೆಗೆಯುವವನಂತೆ ಅದನ್ನು ಕ್ಲಿಕ್ಕಿಸಿಕೊಂಡೆ. ಅದು ಬೈಕ್ ಸವಾರನಿಗೆ ಅಷ್ಟಾಗಿ ಹಿಡಿಸಲಿಲ್ಲ. ಅನಂತರ ಆ ಇಲಾಖಾ ನೌಕರ ಅವರ ವಸತಿಯ ಕಡೆಗೆ ಹೋಗುತ್ತಾ ಎಲ್ಲರಿಗೂ ಚಾ ಮಾಡುವ ಮಾತನಾಡುತ್ತಿದ್ದ. ನಾವು ಏನು ಆಗಲಿಲ್ಲವೆನ್ನುವಂತೆ ಕಾರು ಹತ್ತಿದರು. ಇಷ್ಟದಲ್ಲಿ ಇನ್ನೊಬ್ಬ ಇಲಾಖಾ ನೌಕರ ವಸತಿಯೊಳಗಿಂದ ಬಂದ. ಆತ ಸ್ಪಷ್ಟವಾಗಿ ಕುಡುಕ, ಓ ಕಾರು ನಿಮ್ದ? ನಾವು ನಿನ್ನೆ ರಾತ್ರಿಗಾಗುವಾಗ ಯಾರು ಬರಲಿಲ್ಲವೆಂದು ತುಂಬಾ ಕಷ್ಟಪಟ್ಟೆವು. ಇಲ್ಲಿ ಯಾರೋ ಬಂದು ಕಾಡಲ್ಲೋ ಹೊಳೆಯಲ್ಲೋ ಹೋಗಿಬಿಟ್ರೆ ಮತ್ತೆ ನಮಗೆ ಎಷ್ಟು ಕಷ್ಟ ಗೊತ್ತಾ? ಉದ್ದುದ್ದ ಹೊರಲುತ್ತ ಕಾರಿನ ಕಿಟಕಿಗೆ ತಗಲಿಕೊಂಡ. ಹಿಂದಿನ ದಿನ ನಾವು ಸ್ಪಷ್ಟವಾಗಿ ಅಲ್ಲಿದ್ದ ಇಲಾಖಾ ನೌಕರರಲ್ಲೇ ದಾರಿ ವಿಚಾರಿಸಿದ್ದು, ನಡೆದು ಹೋಗುವ ಅನಿವಾರ್ಯತೆ ತಿಳಿಸಿದ್ದು, ಕಾರನ್ನು ಅಲ್ಲೇ ಬಿಟ್ಟು ಹೋಗಿ ಮಾರನೇ ದಿನ ಬರುವುದನ್ನು ಹೇಳಿದ್ದು ಎಲ್ಲ ಆತ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅದಕ್ಕೂ ಹೆಚ್ಚಿಗೆ ಕಾರು ಮತ್ತು ಸಾರ್ವಜನಿಕರ ಸೇಫ್ ಕೀಪಿಂಗ್ ಕುರಿತು ತಮಗಾದ ಮಾನಸಿಕ ಕ್ಷೋಭೆಗೆ ಅನಧಿಕೃತ ಪರಿಹಾರ ಪಡೆಯುವ ನಿರೀಕ್ಷೆಯಲ್ಲಿದ್ದ. ನಾವು ಆತನ ಸೂಚನೆಗಳ ಅರ್ಥವೇ ಆಗದವರಂತೆ ಹಳೆಗಾಲದವರು ಹೇಳುವಂತೆ ಕಿಲುಬು ಕಾಸನ್ನು ಅತ್ತ ಎಸೆಯದೆ ಆರಾಮದಲ್ಲೇ ಕಾರು ಹೊರಡಿಸಿಕೊಂಡು ಬಂದೆವು. ಆಳುವ ಮಹಾಸ್ವಾಮಿಗಳು ಅಂದರೆ ಸರ್ಕಾರ ಹುಸಿ ಯೋಜನೆಗಳ ಮೇಲೆ ಅಂದರೆ ಎತ್ತಿನ ಹೊಳೆ ತಿರುವು, ಟ್ರೀ ಪಾರ್ಕ್ ಇತ್ಯಾದಿ ಸಾರ್ವಜನಿಕ ಹಣವನ್ನು ಕೋಟಿ ಕೋಟಿಗಳ ಲೆಕ್ಕದಲ್ಲಿ ಹೂಡಿದಂತೆ ಮಾಡುವಾಗ ಪಾದ ಸೇವಕರು ತಮ್ಮ ಮಿತಿಯಲ್ಲಿ ಬಾಚಿಕೊಳ್ಳುವುದು ತಪ್ಪೇ? ಋಷಿರಾಜ್ ತಡೆರಹಿತ ಓಟದೊಡನೆ ಜೋಡು ಮಾರ್ಗದಲ್ಲಿ ರಾಯರನ್ನು ಉದುರಿಸಿ ಮಂಗಳೂರಿನಲ್ಲಿ ನನ್ನನ್ನು ಕಳಚಿಕೊಂಡು ಸಾಲಿಗ್ರಾಮದಲ್ಲಿ ಉಪಾಧ್ಯರನ್ನು ಬಿಟ್ಟು ಸ್ವಸ್ಥಾನ ಸೇರುವಾಗ ಹಗಲು ಕಳೆದಿರಬೇಕು. ಎಲ್ಲರಿಗೂ ಶಿಬಿರವಾಸದ ಮಧುರ ಸ್ಮೃತಿಯಲ್ಲದಿದ್ದರೂ ನಿದ್ರೆ ಬಾಕಿಯನ್ನು ಸರಿಯಾಗಿಯೇ ತೀರಿಸಲು ಸಮಯ ಸಿಕ್ಕಿರಬೇಕು ಅಂದುಕೊಂಡೆ. ಆದರೆ ಮರುದಿನ ಉಪಾಧ್ಯರ ಫೋನ್. ರಾತ್ರಿ ಪೂರಾ ನಿದ್ರೆ ಇಲ್ಲ ಮಾರಾಯರೇ. ಅವರ ಯೋಚನಾ ಲಹರಿಯಲ್ಲಿ ಚಂದದ ಕಾಡು, ಶಿಬಿರ ತಾಣ, ಸಮೃದ್ಧ ತೊರೆಗಳಿಗೆ ಇನ್ನು ಉತ್ತಮ ದಾರಿಯೂ ಸೇರಿಕೊಂಡಿತಂತೆ. ನಾವು ಆಗಾಗ ಹೋಗಬೇಕು ಎಂದಲ್ಲ ಯೋಚನೆಯೂ ಬಂತಂತೆ. ಅಷ್ಟರಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಯ ನೆನಪಾಯ್ತಂತೆ. ಇವರು ಸರ್ಕಾರದ ಮುದ್ರೆ ಇಲ್ಲದ ಯಾರೋ ವನ್ಯ ಸಂಪತ್ತಿನ ಮೇಲೆ ಯೋಜನೆ ಹೊಸೆಯುವಾಗ ಬಿಸಿಯೂಟ ಹೊತ್ತು ಕೊಡುತ್ತಾರೆ. ತಾವೇ ಅಡ್ಡಿಗಳನ್ನು ಒಡ್ಡಿ ಬಂದ್ ಮಾಡಿದ ದಾರಿಯನ್ನು ನಿಗೂಢ ಕಾರಣಕ್ಕೆ ನಿವಾರಿಸಿ ವಾಹನ ಚಲಾಯಿಸಿದವರ ಜೊತೆ ಕೈ ಸೇರಿಸುತ್ತಾರೆ, ಆತ್ಮೀಯವಾಗಿ ಚಾ ಹಂಚಿಕೊಳ್ಳುತ್ತಾರೆ. ಅಂದರೆ ಇವರೇ ಒಳ ಒಪ್ಪಂದದಲ್ಲಿ ನಾಳೆ ಅಶೋಕವನದಲ್ಲಿ ಮಾಝಾ ಶಿಬಿರ ನಡೆಸತೊಡಗಿದರೆ ಕೇಳುವವರು ಯಾರು? 120 ಕಿಲೋಮೀಟರ್ ದೂರದ ನಾನು ಮಂಗಳೂರು ಬಿಟ್ಟು ನಿತ್ಯ ಲಾಠಿ ಹಿಡಿದು ಅಶೋಕವನದ ಪಾರೆ ನಡೆಸುವುದು ಉಂಟಾ? ಅರಣ್ಯ ಇಲಾಖೆ ನಡೆಸುತ್ತಿರುವ ಅನಧಿಕೃತ ಬೂದಿ ಚೌಡಿಯ ಗುಡಿ, ಅದಕ್ಕೂ ಮುಖ್ಯವಾಗಿ ಅಲ್ಲಿನ ಅರಣ್ಯ ಇಲಾಖೆ ವಸತಿ ಎತ್ತಂಗಡಿಯಾಗದೆ ಬಿಸಿಲೆಯ ವನ್ಯಕ್ಕೆ ಉಳಿಗಾಲವಿಲ್ಲ. ದಾರಿಯ ಅಭಿವೃದ್ಧಿ ಈಗ ಹಿಂದೆಗೆಯಲಾಗದ ಹೆಜ್ಜೆ. ಖ್ಯಾತ ವನಧಾಮಗಳಾದ ಬಂಡೀಪುರ, ಮುದುಮಲೈ, ನಾಗರಹೊಳೆ ಮುಂತಾದವುಗಳಲ್ಲಿ ಸಂಜೆಯಿಂದ ಮುಂಜಾವಿನವರೆಗೆ ವಾಹನ ಸಂಚಾರ ಸಂಪೂರ್ಣ ನಿಷೇಧವಿದೆ. ಕುಳ್ಕುಂದ ಮತ್ತು ಬಿಸಿಲೆಯ ಗೇಟ್ಗಳನ್ನು ಬಿಗಿ ಮಾಡಿ ಕನಿಷ್ಠ ಆ ವನಧಾಮಗಳ ನಿಯಮವನ್ನಾದರೂ ಇಲ್ಲಿ ಜಾರಿಗೊಳಿಸಿದರೆ ನಾಗರಿಕತೆಯ ಈ ಅಮೂಲ್ಯ ಪುಪ್ಪುಸಕ್ಕೆ ತುಸು ಸಾಂತ್ವನ ಸಿಕ್ಕಿತು.